ಇದನ್ನು ನಾವು ಈಗ ಹೇಗೆ ನಿರ್ವಹಣೆ ಮಾಡಬಹುದು ಅನ್ನೋದನ್ನ ಆ ಕಮಿಟಿ ಡಿಸೈಡ್ ಮಾಡಿತು. ಅದನ್ನೆಲ್ಲ ಮಾಡಿ ಅದನ್ನು ನಾವು ಪ್ಯಾಕೇಜ್ ಅನ್ನು ಇವರಿಗೂ ಕೊಟ್ಟಿದ್ದು ಕಳಿಸಿದ್ವಿ. ನಾವು ಹಾಗಾದ್ರೆ ಈ ರೀತಿಯಾಗಿ ಇದೆ, ಇಷ್ಟೊಂದು ಇದನ್ನು ಸಹಾಯವನ್ನು ರೈತರಿಗೆ ಕೊಡಬಹುದು, ಯಾಕೆ ಅಂತಂದ್ರೆ ಇದು ಬಹಳ ಫಾಸ್ಟ್ ಆಗಿ ಸ್ಪ್ರೆಡ್ ಆಗ್ತಾ ಇದೆ, ಸ್ಪ್ರೆಡ್ ಆಗಿದೆ. ಅದಕ್ಕೆ ಡಿಪಾರ್ಟ್ಮೆಂಟ್ನವರು ಕೂಡ ಕಂಪ್ಲೀಟ್ ಎಲ್ಲ ಒಂದು ತೋಟಗಾರಿಕೆ ನಿರ್ದೇಶಕರು ಅವರು ಬೆಂಗಳೂರಿಂದ ಮತ್ತೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಜಿಲ್ಲೆಗಳಿಂದ ಕರೆಸಿ ಅವರ ಸಂಗಡ ಕೂಡ ಮೀಟಿಂಗ್ ಮಾಡಿ ಯಾವ ರೀತಿ ಕೊಡಬಹುದು ಅಂತ ಹೇಳಿ ಎಷ್ಟು ಆಗಬಹುದು ಅದಕ್ಕೆ ರೈತರಿಗೆ ಒಂದ್ಸಲ ಸಹಾಯ ಮಾಡಬಹುದಾ ಯಾಕೆಂತಂದ್ರೆ ಹೇಳಿ ಅದನ್ನ ಒಂದು ಕಮಿಟಿ ಮಾಡಿ ಅದನ್ನು ಕೂಡ ಮಿನಿಸ್ಟ್ರಿ ಸೆಂಟ್ರಲ್ ಲೆವೆಲ್ಗೆ ಕೊಟ್ಟಿದ್ರು. ಆಮೇಲೆ ನಮಗೂ ಕೂಡ ಅವ್ರು ಹೇಳಿದ್ರು ನೀವು ಹಾಗಾದ್ರೆ ಇದನ್ನ ಕೆಲವು ಕಡೆ ಪ್ರಾತ್ಯಕ್ಷತೆ ಮಾಡಿ ತೋರಿಸಿ, ಯಾಕೆ ಅಂತಂದ್ರೆ ರೈತರು ಹೇಳ್ತಾ ಇದ್ದಾರೆ ನಮಗೇನು ಆಗಿಲ್ಲ, ಅವ್ರು ಹೇಳಿದ್ದಾರೆ ಇದನ್ನು ಸ್ಪ್ರೇ ಮಾಡಿ ಹೇಳಿದ್ದಾರೆ, ನಾವು 10 ಸಲ ಸ್ಪ್ರೇ ಮಾಡಿದ್ವಿ ಏನು ಮಾಡಿದ್ರು ಕಡಿಮೆ ಆಗೋದಿಲ್ಲ, ಯಾವುದೇ ಇದಕ್ಕೆ ಮೆಡಿಸಿನ್ ಮಾಡಿಲ್ಲ ಇನ್ನು ಅಂತೇಳಿ. ಹಾಗೆ ನೀವು ಹೇಳಿದ್ದನ್ನು ಪ್ರತ್ಯಕ್ಷತೆ ಮಾಡಿ ತೋರಿಸ್ಬೇಕು ಅಂತ ಹೇಳತಕ್ಕಂಥ ಒಂದು ಪ್ರಾಜೆಕ್ಟನ್ನು ನಾವು 22ನೇ ಇಸ್ವಿಯಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಮತ್ತು ಶಿವಮೊಗ್ಗ ಯೂನಿವರ್ಸಿಟಿಯವ್ರು ಕೂಡ ಕೊಟ್ಟಿದ್ವಿ. ಅದರಂತೂ ಕೂಡ ಅದನ್ನು ಕೂಡ ಆಮೇಲೆ ಸ್ಯಾಂಕ್ಷನ್ ಆಗಿ ಬಂತು ನಮಗೆ ಲಾಸ್ಟ್ ಇಯರು ಇದನ್ನು ತಗೊಳ್ಬೇಕು ಅಂತ ಹೇಳಿದಾಗ ಕೂಡ ನಾವು ಸಿರಿಸಿಗೆ ನಮ್ಮ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದಲ್ಲಿ ಎರಡೆರಡು ತಾಲೂಕುಗಳಲ್ಲಿ ನೀವು ಮಾಡಿ ಅಂತ ಹೇಳಿದ್ರು. ಆಮೇಲೆ ಶಿವಮೊಗ್ಗ ಯೂನಿವರ್ಸಿಟಿಯವರು ಶಿವಮೊಗ್ಗ ಮತ್ತು ಇದರ ಯೂನಿವರ್ಸಿಟಿಯಲ್ಲಿ ಮಾಡಿ ಅಂತ ಹೇಳಿದರು. ಸೊ ಅದರ ಪ್ರಕಾರ ನಾವು ಇಲ್ಲಿ ಬಂದು ನಮ್ಮ ತೋಟಗಾರಿಕಾ ಇಲಾಖೆಯವರನ್ನ ಸಹಾಯದಿಂದಲೇ ನಾವು ಎಲ್ಲ ಗಾರ್ಡನ್ಗಳನ್ನು ಸುಟೇಬಲ್ ಆಗಿ ನಮಗೆ ಯಾವ ರೀತಿಯಲ್ಲಿ ಮಾಡಬಹುದು ಅಂಥೇಳಿ ಇಲ್ಲಿ ನಾವು ಸಿರಿಸಿ ತಾಲೂಕಿನಲ್ಲಿ ಎರಡು ಕಡೆ ತಗೊಂಡಿದ್ದೇವೆ. ನೇರ್ಲದ್ದ ಅಂಥೇಳಿ ನಿಮ್ಗೆ ಗೊತ್ತಿರ್ಬೋದು, ಇಲ್ಲಿಂದ ಹತ್ತಿರ ನೀವು ಯಾರು ಇಲ್ಲ ಅಂತಂದ್ರೆ ನೋಡಿ ನೇರ್ಲದ್ದ ಮತ್ತು ಬೆಳ್ಳಿಕೇರಿ, ಇದು ಎರಡರಲ್ಲಿ 6.5 ಎಕರೆ ಜಾಗವನ್ನು ಕಂಟಿನ್ಯೂಸ್ ಏರಿಯಾ. ಯಾಕೆಂತಂದ್ರೆ ಈ ರೋಗಕ್ಕೆ ಒಂದು ಕಮ್ಯುನಿಟಿ ವೈಸ್ ಮಾಡಬೇಕು. ನಾವು ಜಸ್ಟ್ ಒಂದು 1/2 ಎಕರೆ ಒಂದು ಕಡೆ ಮಾಡಿ ಮತ್ತೊಬ್ಬನೇ ಮಧ್ಯೆ ಬಿಟ್ಬಿಟ್ವಿ, ಏನು ಮಾಡಿಲ್ಲ ಅಂತಂದ್ರೆ ಮತ್ತೆ ಹಾಗಾಗ್ತದೆ. ಸೊ ಹಾಗಾಗಿ ನಾವು ಕಂಟಿನ್ಯೂಸ್ ಆಗಿ 6.5 ಎಕರೆಯನ್ನು ಒಂದು ಏರಿಯಾದಲ್ಲಿ ತಗೊಂಡು ಮತ್ತೆ ಹಾಗೆ ಆ ರೀತಿಯ ಏರಿಯಾವನ್ನು ಸಿಲೆಕ್ಟ್ ಮಾಡಿಕೊಂಡ್ವಿ. ಆ ರೀತಿಯಾಗಿ ಇಲ್ಲಿ ಸಿರಿಸಿ ತಾಲೂಕಿನಲ್ಲಿ ನೇರ್ಲದ್ದ ಮತ್ತೆ ಇದು ಮತ್ತೆ ಸಿದ್ದಾಪುರ ತಾಲೂಕಿನಲ್ಲಿ ಅಲ್ಲಿ ದಾನ್ಮಾವು ಗ್ರಾಮದಲ್ಲಿ ಕೆಳಗಿನ ಕೇರಿ ಅಂತ ಹೇಳಿ ಅಲ್ಲಿ ಒಂದು ಸಡಿ ಮತ್ತೆ ಹಿರಿಕಾಯಿ ಅಂತ ಹೇಳಿ ಕೊಡ್ಸಿರ್ತೈತ್ರಿ. ಅಲ್ಲಿ ಎಲ್ಲಿ ಜಾಸ್ತಿ ಬಂದಿತ್ತು ಅದನ್ನ ಗಾರ್ಡನ್ ವಿಸಿಟ್ ಮಾಡಿ ಅಲ್ಲಿಯನ್ನ ರೈತರ ಕೇಳಿ ನೀವು ಹೇಗೆ ಇದನ್ನು ಮಾಡಿಸಬಹುದಾ ನಿಮ್ಮ ತನಕ, ಅವರು ಅಡ್ಡಿಲ್ಲ ನೀವು ಬಂದು ಮಾಡಬಹುದು ಅಂತ ಹೇಳಿದ್ರು. ಸೊ ಹಾಗಾಗಿ ಮಾಡಿದ್ದೇವೆ. ಇದನ್ನ ಇನಿಷಿಯೇಟ್ ಮಾಡಿದ್ದು ನಾವು ಲಾಸ್ಟ್ ಏಪ್ರಿಲ್ ಮೇದಿಂದ ಮಾಡಿದ್ದು ಅಷ್ಟೇ. ನೀವು ಅಲ್ಲಿ ಹೋಗಬಹುದು, ಬೆಳ್ಳಕೇರಿಯಲ್ಲಿದೆ ಮತ್ತೆ ಇದೊಳಗಿನ ಹೆರ್ಲದಲ್ಲಿದೆ, ಕೇಳಿ ಯಾವ್ಯಾವ ರೀತಿ ಮಾಡಿದ್ದಾರೆ ಅಂತ. ನಾವು ಅದ್ರ ಕೂಡ ಅಲ್ಲಿ ಬೋರ್ಡನ್ನು ಹಾಕಿದ್ದೀವಿ, ಏನೇನು ಮಾಡ್ತಾ ಇದೀವಿ ಏನು ಮಾಡಿದೀವಿ ಅಂಥೇಳಿ. ಆಮೇಲೆ ಯಾವುದೇ ಇದರಲ್ಲಿ ಕಂಪ್ಲೀಟ್ ಆಗಿ ಕ್ಯೂರ್ ಆಗಿಲ್ಲ. ನೇರ್ಲದ್ದಲ್ಲಿ ನಿಮಗೆ ಗೊತ್ತಿದೆ ನಮ್ಮ ಸಿರಿಸಿ ತಾಲೂಕಲ್ಲಿ ಜಾಸ್ತಿಯಾಗಿ ಬಂದಿರೋದು ಅಲ್ಲೇ ಆಗಿತ್ತು ಸ್ಟಾರ್ಟಿಂಗಲ್ಲಿ. ಫಸ್ಟ್ ಸಿರಿಸಿ ತಾಲೂಕಲ್ಲಿ ನಮ್ಮ ಇವರು ಕೇಳಿದ ಹಾಗೆ ತೋಟಗಾರಿಕೆ ಇಲಾಖೆಯವರು ಹೇಳಿದರೆ ನೇರ್ಲದ್ದಲ್ಲೇ ಸರ್ ಮೊದಲು ಬಂದಿದ್ದೆ ಅಲ್ಲೇ ಜಾಸ್ತಿ ಇದೆ ಅಂಥೇಳಿ. ಹಾಗಾಗಿ ಅಲ್ಲೇ ತೊಗೊಳ್ತೀವಿ, ಹಾಗಾದರೆ ಒಂದು ಕ್ಲಸ್ಟರ್ನ ಅಲ್ಲೇ ಮಾಡುವ ಅಂಥೇಳಿ ಅಲ್ಲಿ ರೈತರ ಹತ್ರ ಹೋಗಿ ಕೇಳಿದಾಗ ಅವರು ಅಡ್ಡಿಲ್ಲ ಅಂತ ಹೇಳಿದರು ನಮ್ಮ ತೋಟದಲ್ಲಿ ಮಾಡಿ ಅಂಥೇಳಿ. ಹೀಗಾಗಿ ಅಲ್ಲಿ ಮಾಡ್ತಾ ಇದ್ದೀವಿ. ಅದು ಈಗ ಹೋಗಿ ನೋಡಿದರೆ ನಮಗೆ ನಾನು ಹೇಳೋದಿಲ್ಲ ಅಲ್ಲಿ ಕಂಪ್ಲೀಟ್ ಕ್ಯೂರ್ ಆಗಿದೆ ಅಂಥೇಳಿ ಬರ್ತಾನೆ ಇದೆ. ಆದರೆ ಒಂದು ಮ್ಯಾನೇಜ್ಮೆಂಟ್ ಇದೆ, ಇವನ್ ಅವರು ರೈತರು ಕೂಡ ಹೇಳ್ತಾ ಇದ್ದಾರೆ ಸರ್ ನಮಗೆ ಈಗ ಸ್ವಲ್ಪ ಧೈರ್ಯ ಬರ್ತಾ ಇದೆ ಕಂಪೇರ್ ಟು ಲಾಸ್ಟ್ ಇಯರ್. ನಾವು ಏನು ಮಾಡ್ದೋ ಇದ್ದಾಗ ಮತ್ತೆ ಬೇರೆ ತೋಟವನ್ನು ನೋಡ್ಕೊಂಡಾಗ ಏನು ಮಾಡ್ದೋ ಇದ್ದದ್ದು ನಮ್ಮ ತೋಟದಲ್ಲಿ ಈಗ ಸ್ವಲ್ಪ ಧೈರ್ಯ ಬಂದಿದೆ. ಆದರೆ ನಮಗೆ ಡಿಸೀಸ್ ರಿಡಕ್ಷನ್ ನಾವು ಅದರಿಂದ ಡಿಸೀಸ್ ಸ್ಕೋರ್ ಅನ್ನು ಮಾಡ್ತಾ ಇದ್ದೀವಿ. ನಾವು ಸುಮಾರು ಒಂದು 600 ಮರಕ್ಕೆ ಪ್ರತಿ ಎಲ್ಲ ಕ್ಲಸ್ಟರ್ಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಮ್ಯಾಟ್ ಮಾಡಿ ಅದರಿಂದ ನಾವು ಮಾಡಿದಂಥ ಪ್ರತಿ ಸ್ಪ್ರೇಕ್ಕಿಂತ ಮೊದಲು ಅದರ ಸ್ಕೋರ್ ಏನೆಲ್ಲ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಅದನ್ನ ಮಾಡಿ ಟೋಟಲ್ ನೋಡ್ತಾ ಇರುವಂತಹ ಒಂದು ಸಂದರ್ಭ ಈಗ ನಮ್ಮ ಪ್ರಕಾರ ಬಹಳಷ್ಟು ಏನು ಕಡಿಮೆ ಆಗಿಲ್ಲ, ಅದೊಂದು ಹಂತದಲ್ಲೇ ಇದೆ, ಬಹಳ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ. ಆದರೆ ಇನ್ನು ಮುಂದೆ ನಾನು ಹೇಳಿದೀವಿ ನೆಕ್ಸ್ಟ್ ಇಯರಿಂದ ಅದರ ಈಲ್ಡ್ ಅಲ್ಲಿ ನಿಮಗೆ ಹೇಗಾಗ್ತದೆ ಅಂತ. ಯಾಕೆ ಅಂತಂದ್ರೆ ನಾವು ಇದು ಸಮಗ್ರ ನಿರ್ವಹಣೆ ಅಂತಂದ್ರೆ ಕೇವಲ ಸ್ಪ್ರೇ ಅಂತೆ ಅಲ್ಲ, ಸ್ಪ್ರೇ ಒಂದು ಈಗ ಅವ್ರು ಹೇಳಿದ ಹಾಗೆ ಯಾವುದೇ ಒಂದು ಕೆಮಿಕಲ್ ಫಂಜಿಸೈಡ್ ಹೊಡೆದ್ರು ಅದೊಂದು ತಾತ್ಕಾಲಿಕ ನಮಗೆ ಶಮನಕ್ಕಷ್ಟೇ, ನಮಗೆ ಆ ಒಂದು ಟೈಮ್ನಲ್ಲಿ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಇದನ್ನ ಸಮಗ್ರವಾಗಿ ನಾವು ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ನಾವು ಹೇಳಿದ್ದು. ಮೊದಲನೇದಾಗಿ ಫೈಟೋಸ್ಯಾನಿಟೇಷನ್ ಅಂತಂದ್ರೆ ಎಲ್ಲ ಗರಿಗಳನ್ನು ಆದಷ್ಟು ಇನಿಷಿಯಲ್ ಸ್ಟೇಜ್ ಅಲ್ಲಿ ಒಂದು ಪ್ರಾರಂಭಿಕ ಹಂತದಲ್ಲಿ ನಾವು ಆದಷ್ಟು ಕಾಳಜಿ ತಗೊಳ್ಬೇಕು. ನಮ್ಮಲ್ಲಿ ತೋಟದಲ್ಲಿ ಬಂದಿದೆ ನಮ್ಗೆ ಏನಾಗೋದಿಲ್ಲ ಅಂತ ಹೇಳಿ ಬಿಟ್ಕೊಂಡು ಆಮೇಲೆ ಕಂಪ್ಲೀಟ್ ಡ್ರೈ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ನಾವು ಮಾಡ್ಲಿಕ್ಕೆ ಹೋದ್ರೆ ಸ್ವಲ್ಪ ಮತ್ತೆ ಅಷ್ಟು ಟೈಮ್ ಬೇಕಾಗುತ್ತೆ. ನಮ್ಮ ಈ ವಾರ್ಷಿಕ ಬೆಳೆಗಳಲ್ಲಿ ಒಮ್ಮೆ ಬೆಳೆ ಒಂದು ಲೀಪ್ ಬಂದು ಮತ್ತೊಂದು ಬರ್ಲಿಕ್ಕೆ ಅಷ್ಟೇ ಟೈಮ್ ತಗೊಳ್ತಾ ಇರ್ತದೆ. ಸೊ ಹಾಗಾಗಿ ಆದಷ್ಟು ಇನಿಷಿಯಲ್ ಸ್ಟೇಜ್ ಅಲ್ಲಿ ಪ್ರಾರಂಭಿಕ ಹಂತದಲ್ಲಿ ಆದಷ್ಟು ಅದನ್ನ ನಾವು ನಿರ್ವಹಣೆ ಕ್ರಮಗಳನ್ನು ಅನುಸರಿಸೋದು ಒಳ್ಳೆಯದು. ಎರಡನೇದಾಗಿ ಅದಕ್ಕೆ ಹೇಳಿದ್ವಿ, ಮೊದಲನೇದಾಗಿ ಎಲ್ಲಿ ಜಾಸ್ತಿ ಆಲ್ರೆಡಿ ಬಂದಿದೆ ನಿಮ್ಮ ತೋಟದಲ್ಲಿ ಕೆಳಗಿನ ಎಲೆಗಳಿಗೆ ಬರ್ತದೆ ನಿಮಗೆ ಗೊತ್ತಿದೆ, ಅಂತ ಎಲೆಗಳನ್ನು ಆದಷ್ಟು ತೆಗೆದು ಅದನ್ನ ಹೊರಗಡೆ ಹಾಕಿ ಸುಟ್ಟು ಹಾಕಿ ಇಲ್ಲ ಅದನ್ನ ಕಂಪ್ಲೀಟ್ ಆಗಿ ಡೀಪ್ ಆಗಿ ಬರಿ ಮಾಡಿ ಕಂಪ್ಲೀಟ್ ಕಾಂಪೋಸ್ಟ್ ಆಗೋಲ್ಲ ಇವರಿಗೆ, ಅದನ್ನ ಇಟ್ಕೊಂಡ್ರೆ ಅದನ್ನು ಚೆಕ್ ಮಾಡಿದ್ವಿ ನಾವು. ಈಗ ತಗೊಂಡೋಗಿ ಮಣ್ಣಲ್ಲಿ ಹಾಕಿ ಸುಮಾರು 6-7 ತಿಂಗಳು ಹಾಗೆ ಇರ್ತದೆ, ಆದ್ರೆ ಅದರೊಳಗೆ ಕೊಲೆಟ್ರೋಟ್ರೈಕಮ್ ಅನ್ನು ಮತ್ತೆ ಐಸೋಲೇಟ್ ಮಾಡಬಹುದು. ನಾವು ತೆಗೆದು ನೋಡಿದೀವಿ, ಮಣ್ಣಲ್ಲಿ ಹೂತಿಟ್ಟು ಅದ್ರ ಡಿಫ್ರೆಂಟ್ ಇಂಟರ್ವಲ್ಸ್ ಅಲ್ಲಿ ತೆಗೆದು ನೋಡಿದೀವಿ, ಅದರನ್ನು ಕೂಡ ಕೊಲೆಟ್ರೋಟ್ರೈಕಮ್ ಮತ್ತೆ ಸಿಗುತ್ತೆ. ಸೊ ಆದ್ರೆ ಕಂಪೋಸ್ಟ್ ಆಗಿ ಕಂಪ್ಲೀಟ್ ಇದಾದ್ರೆ ಹುಡಿಯಾದಾಗ ಅದರೊಳಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ನಮ್ಗೆ ಗೊತ್ತಿದೆ 60-70 ಡಿಗ್ರಿ ಒಳಗಡೆ ಅಲ್ಲಿ ಟೆಂಪರೇಚರ್ ಹೋದ್ರೆ ಅದ್ರ ಬದುಕಲಿಕ್ಕೆ ಆಗೋದಿಲ್ಲ, ಮತ್ತೆ ಬೇರೆ ಬೇರೆ ಮೈಕ್ರೋಬ್ಸ್ ಎಲ್ಲ ಅದ್ರ ಒಳಗಡೆ ಬರೋದ್ರಿಂದ ಅದಕ್ಕೆ ತೊಂದರೆ ಆಗೋದಿಲ್ಲ. ಸೊ ಹಾಗಾಗಿ ಅಟ್ ಲೀಸ್ಟ್ ನೀವು ಇಲ್ಲ ಅಂದ್ರೆ ಸುಟ್ರೆ ಓಕೆ, ಇಲ್ಲ ಸುಡಬಾರದು ನಮಗೆ ಬಹಳ ಇದಾಗುತ್ತೆ ಅಂತಂದ್ರೆ ಆದಷ್ಟು ನೀವು ಅದನ್ನ ಕಾಂಪೋಸ್ಟ್ಗೆ ಅಥವಾ ಬಂದು ಹೊರಗಡೆ ತಂದು ಮಣ್ಣಿನಲ್ಲಿ ಹೋಗುದು, ಮಣ್ಣು ಹಾಕಿ ಮುಚ್ಚಿ ಆಮೇಲೆ ಕಾಂಪೋಸ್ಟ್ ಆದ್ಮೇಲೆ ಯೂಸ್ ಮಾಡಬಹುದು. ಸೊ ಇದು ಇಮಿಡಿಯೇಟ್ ಮಾಡುವಂತದ್ದು. ಈಗತ್ತು ಎಲ್ಲರೂ ಸೋಗೆ ಬೀಳ್ತಾ ಇದೆ, ಬಹಳ ತೋಟಗಳಲ್ಲೆಲ್ಲ ಈಗ ಸೋಗೆ ಬಿದ್ದಿದೆ. ನಾವು ಇದ್ರೊಳಗೂ ಹೋದಾಗ ಹೇಳ್ತಾ ಇದ್ದೀನಿ, ನಿನ್ನೆ ಕೂಡ ಹೇಳ್ತಾ ಇದ್ರು ಸರ್ ನೀವು ಅದಕ್ಕೆ ಏನಾದ್ರು ಔಷಧಿ ಕೊಂಡಿದ್ರೆ ಕೇಳ್ತಾ ಇದ್ರಿ. ನಾನು ಹೋದಲ್ಲೆಲ್ಲ ನೆಂಟರ ಮನೆಗೆ ಹೋದ್ರೆ ಅದನ್ನೇ ಕೇಳೋದು ಸುದ್ದಿ, ಸರ್ ಯಾವ ಔಷಧಿ ಕಂಡುಹಿಡಿದಿದೆ, ಏನು ಹೊಸದು ಬಂದಿದೆಯಾ, ನಿಮ್ಗೆ ಏನು ಔಷಧಿನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳಿದೆ ಯಾವುದೇ ಔಷಧಿ ಬಂದರೂ ಅದಕ್ಕೆ ಯಾವುದೇ ಮ್ಯಾಜಿಕ್ ಆಗಿ ನಮಗೆ ಕ್ಯೂರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದನ್ನು ಹೀಗೆ ಫುಲ್ ಕಂಪ್ಲೀಟ್ ಆಗಿ ಮಾಡಬೇಕು. ಸೊ ಕೆಳಗಡೆ ಬಂದು ಬಿದ್ದಿರತಕ್ಕಂಥ ಸೋಗೆಯನ್ನು ಈಗ ಆದಷ್ಟು ಮಳೆ ಸ್ಟಾರ್ಟ್ ಆಗೋದ್ರೊಳಗೆ ಅದನ್ನು ಹೊರಗಡೆ ಹಾಕಿ ತೋಟದಲ್ಲಿ ನಿಮ್ಮ ಆದಷ್ಟು ಮಾಡೋದು. ಕಂಪ್ಲೀಟ್ ಮಾಡಲಿಕ್ಕೆ ಆಗೋದಿಲ್ಲ, ನಮ್ಮ ತೋಟದಲ್ಲಿ ಗೊತ್ತದೆ, ಇವನ್ನ ಒಂದು ಸಣ್ಣ ಪೀಸ್ ಇದ್ರೂ ಕೂಡ ಅಲ್ಲಿ ಮತ್ತೆ ಇದು ಸಿಕ್ಕಿದ್ರೆ ಮಳೆ ಬಂತು ಅಥವಾ ನಮ್ಮಲ್ಲಿ ನೀರು ಇದ್ದೇ ಇರುತ್ತೆ, ಅದರಿಂದ ಅದು ಮತ್ತೆ ಆದರೆ 1000 ಗಟ್ಟಲೆ ಸ್ಪೋರ್ಟ್ಸ್ಗಳು ಬಂದೇ ಬರ್ತವೆ ಈಗ ಶಿಲೀಂಧ್ರಗಳಿದ್ದು. ಸೊ ಕಂಪ್ಲೀಟ್ ಆಗೋದಿಲ್ಲ, ಅಟ್ಲೀಸ್ಟ್ ಅಷ್ಟು ಮಟ್ಟಿಗೆ ನಾವು ಕಡಿಮೆ ಮಾಡ್ಕೋಬಹುದು ರೋಗಾಣುಗಳನ್ನು. ಹೇಗೆ ನಾವು ಕರೋನಾ ಬಂದಾಗ ಕಮ್ಯುನಿಟಿ ವೈಸ್ ನಾವು ಊರಿಗೆ ಊರೇ ನಾವು ಪ್ರೊಟೆಕ್ಟ್ ಮಾಡ್ಕೋತಾ ಇದ್ವು, ನಮ್ಮ ಊರಲ್ಲಿ ಬಂದಿಲ್ಲ ನಮ್ಮ ಊರಿಗೆ ಬರಬಾರ್ದು ಅಂತ ಹೇಳಿ, ಆ ರೀತಿಯಾಗಿ ಈಗ ಬೇರೆ ಊರಲ್ಲಿ ಜೋರಾಗಿ ಬಂದಿದೆ, ಅಲ್ಲಿಂದ ಆದಷ್ಟು ಸೀಡ್ಲಿಂಗ್ಸ್ ಎಲ್ಲ ಯಾರಿಗೆ ತಗೊಬಂದ್ರೆ ಯಾರೇ ತಗೊಬರ್ತಾ ಇದ್ರೆ ಅದನ್ನು ಪ್ರಿವೆಂಟ್ ಮಾಡ್ಕೊಳ್ಳಿ. ನಿಮ್ಮ ಊರಿಗೆ ಬರೆದದ್ದು ಬೇಡ, ನಮ್ಮ ಊರಲ್ಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅದು ಬರಬಾರ್ದು ಮತ್ತಂತ ಹೇಳಿ ಆ ರೀತಿಯಾಗಿ ಮಾಡಿಕೊಂಡ್ರೆ, ಯಾಕೆಂತಂದ್ರೆ ಇದು ಒಂದು ಕಡೆಯಿಂದ ಒಂದು ಕಡೆ ಹರಡ್ತಾ ಇರುತ್ತೆ ಈ ರೀತಿಯಾಗಿ ಗಾಳಿಯಲ್ಲಿ ಹರಡುವಂತಹ ಇದು ಸ್ಪೋರ್ಟ್ಸ್ಗಳು. ಸೊ ಅಟ್ಲೀಸ್ಟ್ ನಾವು ಲೋವರ್ ಎಲೆಗಳನ್ನು ಎಲ್ಲೆಲ್ಲಿ ಸಣ್ಣ ಸಣ್ಣ ಗಿಡಗಳಿದ್ದಾವೆ ಅದನ್ನು ಕಟ್ ಮಾಡಿ ಹಾಕ್ಕೊಳ್ಳೋದು, ಅದು ಮೊದಲನೇ ಹಂತದಲ್ಲಿ ಫಸ್ಟ್ ಇದೆ ಅದು. ಆಮೇಲೆ ನಿಮ್ಮ ತೋಟದಲ್ಲಿ ಎಲ್ಲೆಲ್ಲಿ ಬಂದಿದ್ದೇವೆ, ಈಗ ನಾವು ಬೋರ್ಡೋ ಮಿಕ್ಸರ್ನ ನೀವು ಹೊಡಿತಾ ಇರ್ತೀರಾ, ಅಡಿಕೆಗೆ ಹೊಡೆಯುವಂಥ ಬೋರ್ಡೋ ಮಿಕ್ಸರನ್ನು ಅದನ್ನು ನೀವು ಎಲೆಗಳಿಗೂ ಹೊಡ್ಕೊಳ್ತೀವಿ. ಯಾಕೆಂತಂದ್ರೆ ಅದು ಎಲೆಗಳಿಗೆಲ್ಲ ಎಲ್ಲಿ ಹೊಡಿಲಿಕ್ಕಾಗ್ತದೆ ಅಂತ ಹೇಳ್ತಿದ್ರು, ಹೌದು ಯಾಕೆ ಹೊಡಿದು ಅಂತೇಳಿ, ಈಗ ರೋಗ ಬಂದಿದೆ ಅದಕ್ಕೆ, ರೋಗವನ್ನು ಈಗ ಸ್ಪ್ರೆಡ್ ಆಗ್ತಾ ಇದೆಯಲ್ಲ ಅದಕ್ಕೆ ನಾವು ಹೊಡ್ಕೊಳ್ಳೇಬೇಕಾಗಿದೆ. ಸೊ ಹಾಗಾಗಿ ನೀವು ಮೇ ಎಂಡಿಗೆ ಅಥವಾ ಜೂನ್ದಲ್ಲಿ ನೀವು ಫಸ್ಟ್ ಟೈಮ್ ಸ್ಪ್ರೇ ಮಾಡ್ಬೇಕಾದ್ರಿಂದ ಹಿಡಿದು ಎಲ್ಲ ಸ್ಪ್ರೇದಲ್ಲೂ ನೀವು ಎಲೆಗಳಿಗೂ ಕೂಡ ಎಲ್ಲಿ ಎಲೆ ಚುಕ್ಕೆ ರೋಗ ನಿಮ್ಮ ತೋಟದಲ್ಲಿ ಜಾಸ್ತಿ ಬರ್ತಾ ಇದೆಯೋ ಅಂತ ತೋಟದಲ್ಲೆಲ್ಲ ಹೊಡ್ಕೊಂಬಿಡಿ, ಅದರಿಂದ ಸ್ವಲ್ಪ ಸ್ಪ್ರೆಡ್ ಆಗೋದು ಕಡಿಮೆ ಆಗುತ್ತೆ. ಸೊ ಆಮೇಲೆ ಆಕ್ಚುಲಿ ಈ ರೋಗ ಕೊಳೆ ರೋಗದ ಹಾಗಲ್ಲ, ಈ ಕೊಲೆಟೋಟ್ರೈಕಮ್ ಏನಿದೆ ಸ್ವಲ್ಪ ಹೈಯರ್ ಟೆಂಪರೇಚರ್ ಅಲ್ಲಿ ಜಾಸ್ತಿ ಬರ್ತದೆ ಈ ಇದಕ್ಕಿಂತ. ಈಗ ನೋಡಿ ಕೊಳೆ ರೋಗ ಬರೋದಾದ್ರೆ 22-23-24 ಈ ಟೈಪ್ ಅಲ್ಲಿ ಬರ್ತದೆ, ಇದು 25-30 ಡಿಗ್ರಿವರೆಗೆ ಇದ್ರೂ ಕೂಡ ಈ ಫಂಗಸ್ಸು ಕಂಪ್ಲೀಟ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಇದು ಸುಮಾರು ಸೆಪ್ಟೆಂಬರ್ ಅಕ್ಟೋಬರ್ದಿಂದ ಮತ್ತೆ ಬಿಸಿಲು ಬರ್ಲಿಕ್ಕಿದಾಗ ಆ ಟೈಮಲ್ಲೂ ಕೂಡ ಬರ್ತಾ ಇರುತ್ತೆ. ಜನವರಿ ಫೆಬ್ರವರಿವರೆಗೂ ಈಗ ಕೂಡ ನಮ್ಮಲ್ಲಿ ಈ ಮಿಸ್ಟ್ ಇದು ಬೀಳ್ತಾ ಇರ್ತದೆ, ಇಬ್ಬನಿ ಬೀಳ್ತಾ ಇರ್ತದೆ, ಮತ್ತೆ ಅವಾಗವಾಗ ಮಳೆ ಆಯ್ತು ಅಂತಂದ್ರೆ ಸ್ಪ್ರೆಡ್ ಆಗ್ತಾ ಇರುತ್ತೆ. ಸೊ ಹಾಗೆ ಆದಷ್ಟು ನಾವು ಅದನ್ನ ಈ ಟೈಮಲ್ಲಿ ಸ್ಪ್ರೆಡ್ ಆಗದೋದ ಹಾಗೆ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಈ ನಾವು ಬೇರೆ ಬೇರೆ ಫಂಜಿಸೈಡ್ಸ್ಗಳಿದ್ದಾವೆ ಎಲ್ಲವನ್ನು ನೋಡಿದ್ವಿ. ಇದರೊಳಗೆ ನಾವು ಪ್ರೊಪಿಕನಾಜೋಲ್ 25 EC ಬರ್ತದೆ, ಒಳ್ಳೆ ಅದು ರಿಜಿಸ್ಟರ್ಡ್ ಕಂಪನಿ, ಅದು ಬೇರೆ ಬೇರೆ ಬೆಳೆಗಳಲ್ಲಿ ಆಲ್ರೆಡಿ ಉಪಯೋಗಿಸಿದ್ದಾರೆ, ಬೇರೆ ಬೇರೆ ಬೆಳೆಗಳಲ್ಲೆಲ್ಲ ಉಪಯೋಗಿಸ್ತಾ ಇದ್ದಾರೆ. ಸೊ ಅದೊಂದು ಮಾಡಿ ಅದನ್ನು ರೆಕಮೆಂಡ್ ಮಾಡಿದೀವಿ, ಅದನ್ನು ಕೂಡ ಇಲ್ಲಿ ಸ್ಪ್ರೇನು ಮಾಡಿದೀವಿ, ಹೇಳಿದೀವಿ ನಾವು 1 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಒಂದು ಸ್ಪ್ರೇಯನ್ನು ಸೆಪ್ಟೆಂಬರ್ ಅಕ್ಟೋಬರ್ ಆಗಸ್ಟ್ ಸೆಪ್ಟೆಂಬರ್ ಅಥವಾ ಸೆಪ್ಟೆಂಬರ್ ಅಕ್ಟೋಬರ್ದಲ್ಲಿ ಒಂದು ಸ್ಪ್ರೇಯನ್ನು ಕೊಟ್ಟು ಅದನ್ನು ಕೊಟ್ಟು ಒಂದು 25 ದಿವಸ, ಯಾಕೆಂತಂದರೆ ಯಾವುದೇ ರೀತಿಯ ಈ ಅಂತರ್ವ್ಯಾಪಿ ಶಿಲೀಂಧ್ರ ನಾಶಕ ಅದು ಅದು ಅದರದ್ದು ಇಫೆಕ್ಟು ಮ್ಯಾಕ್ಸಿಮಮ್ 3 weeks. ಅವರು ಹೇಳೋದು ಇವನ್ 2 weeks ಬೇಡ ಮಾಡಿ ಅಂತ ಹೇಳ್ತಾರೆ, ಬೇರೆ ಬೆಳೆಗಳಲ್ಲೆಲ್ಲ 2 ವಾರದಲ್ಲಿ ನೀವು ಬೇರೆ ಸ್ಪ್ರೇ ಮಾಡಿ ಅಂತ ಹೇಳ್ತಾರೆ. ಸೊ ಆದರೂ ಅಟ್ಲೀಸ್ಟ್ 3 ವಾರದವರೆಗೆ ನಾವು ನೋಡಿದ್ವಿ. 3 ವಾರ ನಂತರ ನೀವು ಪ್ರೊಪಿನೆಬ್ ಅಂತ ಹೇಳಿ ಬರ್ತದೆ ಮತ್ತೊಂದು ಕೂಡ, ಇದು ಕೂಡ ಆಂಟ್ರೋಕೋಲ್ ಅಂತ ಹೇಳಿ ಬೇಜಾರು ಕಂಪನಿಯವರಿದ್ದು, ಅದನ್ನು ನಾವು ಚೆಕ್ ಮಾಡಿದ್ವಿ. ಅದು ಕಂಪ್ಯಾರಿಟಿವ್ಲಿ ಎಲ್ಲದನ್ನು ಕೂಡಿ ನಾವು ಚೆಕ್ ಮಾಡಿ ಬೇರೆ ಯೂನಿವರ್ಸಿಟಿಯವರು ಮಾಡಿದ್ರು, ನಮ್ಮಲ್ಲಿ ಮಾಡಿದ್ರು, ಅದೆಲ್ಲ ಮಾಡಿ ಕಮಿಟಿ ಅದಕ್ಕೆ ಒಮ್ಮತದಲ್ಲಿ ಪ್ರೊಪಿನೆಬ್ ಅನ್ನು ಸ್ಪ್ರೇ ಮಾಡ್ಲಿಕ್ಕೆ ಹೇಳಿ ಅಂತೇಳಿ. ಸೊ ಅದನ್ನು ಕೊಟ್ಟಿದ್ದೀವಿ. ಸೊ ಒಂದು ಅದಾದಮೇಲೆ ಪ್ರೊಪಿನೆಬ್ ಅನ್ನು ಸ್ಪ್ರೇ ಮಾಡಿದರೆ ಸುಮಾರು ಒಂದು 30-32 ದಿನದವರೆಗೆ ಅದಕ್ಕೆ ಸ್ವಲ್ಪ ಇಫೆಕ್ಟ್, ಯಾಕೆಂದರೆ ಇದು ಕಾಂಟ್ಯಾಕ್ಟ್ ಫಂಜಿಸೈಡು, ಸಿಸ್ಟಮಿಕ್ ಅಲ್ಲ. ಸೊ ಹಾಗಾಗಿ ಅದೊಂದು ಸ್ವಲ್ಪ ದಿವಸದವರೆಗೆ ಇರುತ್ತೆ. ಮತ್ತೆ ಅದರ ನಂತರ ಮತ್ತೆ ಆದರೆ ನಾವು ಟೆಬುಕನಾಜೋಲ್ ಅಂಥೇಳಿ ಅದನ್ನು ಸ್ಪ್ರೇ ಮಾಡಲಿಕ್ಕೆ ಹೇಳಿದ್ದೀವಿ. ಈಗ ಕೂಡ ನಾವು ಎಲ್ಲ ಇದನ್ನು ಸ್ಪ್ರೇ ಮಾಡಿದರೆ ಡೆಮಾನ್ಸ್ಟ್ರೇಷನ್ ಗಾರ್ಡನ್ಗಳಿದ್ದೇವೆ, ನಿಮ್ಮಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೋ ಅಲ್ಲಿ ಹೋಗಿ ನೋಡಿ ಅದನ್ನು ನೋಡ್ಕೊಳ್ಳಿ. ನಾವೆಲ್ಲ ಅಲ್ಲೂ ಕೂಡ ಇನ್ಫಾರ್ಮೇಶನ್ ಬರೆದಿದ್ದೇವೆ, ಯಾವ್ಯಾವ ಯಾವ್ದು ಸ್ಪ್ರೇ ಮಾಡಿದ್ದೀವಿ, ಎಷ್ಟೆಷ್ಟು ಮಾಡಿದ್ದೀವಿ ಅಂಥೇಳಿ. ಸ್ಪ್ರೇಗಿದ್ದು ಅದು ಸ್ಪ್ರೇದ್ದು. ಇನ್ನು ಯಾವ ತೋಟದಲ್ಲಿ ಈ ನೀರಾವರಿ ಮತ್ತು ಡ್ರೈನೇಜ್ ಸಿಸ್ಟಮ್ ಸರಿಯಾಗಿಲ್ಲ, ಎಲ್ಲಿ ಗದ್ದೆಯಲ್ಲಿ ತೋಟ ಮಾಡಿರ್ತಾರೆ ಅಂಥ ತೋಟದಲ್ಲಿ ಅವರು ಸ್ಪ್ರೇ ಒಂದೇ ಮಾಡ್ತಾಯಿದ್ರು, ನಾವು ಓದಲ್ಲ ಕೇಳಿದ್ವಿ, ಸ್ಪ್ರೇ ಮಾಡ್ತಾರೆ, ಗೊಬ್ಬರವನ್ನು ಹಾಕ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲ ಡ್ರೈನೇಜ್ ಸರಿ ಇಲ್ಲ, ಅದರೊಳಗೆ ಅಬ್ಸಾರ್ಪ್ಷನ್ ಆಗ್ತಾ ಇಲ್ಲ ರೂಟಿಂದ, ಅದು ಏನು ಗೊಬ್ಬರ ಹಾಕಿದ್ರು ಅದು ಹೋಗಿಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ಅದಕ್ಕೆ ಗೊಬ್ಬರವನ್ನು ನಾವು ಇಲ್ಲೆಲ್ಲ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಿ, ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಎಷ್ಟು ಬೇಕು ನಮ್ಮ ಗಿಡಕ್ಕೆ ಎಲ್ಲಿ ಮಣ್ಣಿಗೆ ಅಂಥೇಳಿ ಆ ರೀತಿಯಾಗಿ ಅವರಿಗೆ ಇದನ್ನು ಹೇಳಿದ್ದೀವಿ. ಅದನ್ನು ಈಗ ಅಪ್ಲೈ ಮಾಡಿದ್ದೀವಿ. ಅದರೂ ಕೂಡ ನಿಮಗೆ ಗೊತ್ತಿದೆ, ಈ ವರ್ಷ ಈಗ ನಾವು ಮಾಡಿದ್ದು, ಅದು ಇನ್ನು ಮುಂದಿನ ವರ್ಷದಲ್ಲಿ ನಮಗೆ ನೋಡಬೇಕು ಯಾವ ರೀತಿ ಅದರದ್ದು ಪರಿಣಾಮದಲ್ಲಿ ನಮಗೆ ಕಾಣುತ್ತದೆ ಅಂಥೇಳಿ. ಇಲ್ಲಿ ಫೀಲ್ಡ್ ಕಂಡೀಷನ್ ನನ್ನ ಅನುಭವ ಪ್ರಕಾರ ನಾವು ಯಾವುದೇ ಫಂಗಿಸೈಡ್ ಅಥವಾ ಇದನ್ನು ಹೊಡೆದ್ರು ಕೂಡ ಒಂದ್ಸಲ ಎರಡು ಸಲ ಹೊಡೆದ್ಬಿಟ್ಟು ನಾನು ಕಂಪ್ಲೀಟ್ ಇನ್ನು ಬರೋದೇ ಇಲ್ಲ ಅಂತ ಹೇಳುವ ಒಳ ಕಷ್ಟ. ಒಂದು ಹತೋಟಿಯಲ್ಲಿ ಇಟ್ಕೊಳ್ಬೇಕಷ್ಟೇ. ಆದರೆ ಮತ್ತೆ ಫೇವರೇಬಲ್ ಕಂಡೀಷನ್ ಬಂತು ಅಂದರೆ, ಮಳೆ ಬಂತು ಅಂತಂದರೆ, ಮತ್ತೆ ಹ್ಯುಮಿಡಿಟಿ ಗಾಳಿ ಎದುರಿಗೆ, ಯಾಕೆಂದರೆ ಗಾಳಿಯಲ್ಲಿ ಹರಡುವಂಥದ್ದು, ಮತ್ತೆ ಪಕ್ಕದ ತೋಟದಲ್ಲಿ ಮಾಡಿಲ್ಲ ಅಲ್ಲಿ ಬಂತಾ ಬರ್ತಾನೆ ಇರ್ತದೆ. ಸೊ ಅದನ್ನು ಸ್ಪ್ರೆಡ್ ಆಗ್ತಾನೇ ಇರ್ತದೆ. ಸೊ ಆದಷ್ಟು ನಾವು ಇದನ್ನು ಒಂದು ಸಮಗ್ರವಾಗಿ ನಿರ್ವಹಣೆ ಮಾಡಿಕೊಂಡು ನಮ್ಮ ಇಳುವರಿಯಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಅಂದರೆ ಭಾಳ ಲಾಸ್ ಆಗದೋದಾಗೆ ನೋಡ್ಕೊಳ್ಳಿಕ್ಕೆ ಅದನ್ನು ಮಾಡ್ಕೋಬಹುದು ಅನ್ನೋದಕ್ಕೆ ಇಮಿಡಿಯೇಟ್ ಆಗಿ ನಾವು ಅದನ್ನು ಕೊಟ್ಟಿದೆ. ಈವನ್ ಗೌರ್ಮೆಂಟ್ ಕೂಡ ಅದನ್ನು ಅಕ್ಸೆಪ್ಟ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಓಕೆ ನಾವು ಹಾಗೆ ಮಾಡಲಿಕ್ಕೆ ಹೇಳುವ ರೈತರ ಇದರಲ್ಲಿ ನೀವು ಪ್ರಾತ್ಯಕ್ಷತೆ ಮಾಡಿ ತೋರಿಸಿ ಅಂತ ಹೇಳಿದ್ದಾರೆ. ಅದನ್ನು ಮಾಡ್ತಾ ಇದ್ದೇವೆ. ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಗೊಬ್ಬರ ಮತ್ತೆ ಇದನ್ನು ಕೊಟ್ಟು, ಆಮೇಲೆ ಕೇಳ್ತಾ ಇದ್ರು ಸುಣ್ಣ ಇದೆಲ್ಲ ಇದೆ, ಸುಣ್ಣವನ್ನು ಹಾಕೋದು ಎಲ್ಲ ಇದೆ. ಗೊಬ್ಬರ ಅಂದರೆ ಕೇವಲ ಗೊಬ್ಬರ ಒಂದೇ ಅಲ್ಲ, ಅಲ್ಲಿ ಮೈಕ್ರೋನ್ಯೂಟ್ರಿಯಂಟು ಬೇರೆ ಬೇಸ್ಡ್ ಆನ್ ನಿಮ್ಮ ತೋಯಿನಲ್ಲಿ ಯಾವುದು ಕಡಿಮೆ ಇದೆ, ಜಿಂಕ್ ಕಡಿಮೆ ಇದೆ, ಭಾಳ ಕಡೆ ಬೋರಾನ್ ಇದೆ, ಜಿಂಕಿನ ಪ್ರಾಬ್ಲಮ್ ಇದೆ, ತೋಟದಲ್ಲಿ ಗದ್ದೆ ತೋಟದಲ್ಲಿ ಮಾಡಿದಲ್ಲಿ ಜಿಂಕಿಂದ ಭಾಳಷ್ಟು ಕಡೆ ಇದೆ. ಅದು ಜಿಂಕಿಂದಂತೂ ನಮಗಂತೂ ಗೊತ್ತಿದೆ. ಈಗ ಜಿಂಕ್ ಮತ್ತು ಬೋರಾನು ಡೆಫಿಷಿಯನ್ಸಿ ಇದ್ದಾಗ ಈ ಕ್ರೌನ್ ರಾಟ್ ಈ ವರ್ಷ ಅಂತೂ ನೋಡಿದೆ ಭಾಳ ಕಡೆ ಕ್ರೌನ್ ರಾಟ್, ಅಡಿಕೆಯಲ್ಲಿ ಚಂಡೆ ಕೊಳೆ ರೋಗ ಮತ್ತು ಶಿರಕೊಳೆ ರೋಗ ಭಾಳಷ್ಟು ಕಡೆ ಆಗಿದೆ, ಭಾಳಷ್ಟು ಕಡೆ ಅದು ಭಾಳ ಜೋರಾಗಿ ಸ್ಪ್ರೆಡ್ ಆಗಿದೆ. ಎಲ್ಲಿ ಆತ ತೋಟದಲ್ಲಿ ಅದು ಫೇವರೇಬಲ್ ಆಗ್ಬಿಡ್ತದೆ. ನಿಮಗೆ ಗೊತ್ತಿದೆ ಜಿಂಕ್ ಮತ್ತು ಇದು ಡೆಫಿಷಿಯನ್ಸಿ ಇದ್ದಾಗ ಚಂಡೆಗಳು ಒಂದು ರೀತಿ ಸಣ್ಣ ಆಗಿ ಇದಾಗಿರ್ತದೆ, ಅದು ಫೇವರೇಬಲ್ ಆಗ್ಬಿಡ್ತದೆ. ಮಳೆ ನೀರಲ್ಲೇ ಇರ್ತದೆ, ಅದು ಒಣಗದ ಗಾಳಿಯಲ್ಲಿ ಇದಾಗೋದಿಲ್ಲ. ಸೊ ಅದು ಫೈಟ್ ಆಫ್ ತರಕ್ಕೆ ಭಾಳ ಇದಾಗುತ್ತೆ, ಫೇವರೇಬಲ್ ಆಗ್ಬಿಡ್ತದೆ. ಅದು ಕಂಪ್ಲೀಟ್ ಚಂಡೆ ಕೊಳೆ ರೋಗ ಭಾಳಷ್ಟು ಕಡೆ ಬರ್ತಾ ಇದೆ. ಸೊ ಆದಷ್ಟು ಅದು ಭಾಳ ಜನರು ಹೇಳೋದು ನನಗೆ, ಸರ್ ಎಲೆಚುಕ್ಕೆ ರೋಗ ಬಂದಿದ್ದು ನಮ್ದು ಹೋಗೇ ಬಿಡ್ತು ಅಂತೇಳಿ. ಎಲೆಚುಕ್ಕೆ ರೋಗ ಬರೀ ಎಲೆಚುಕ್ಕೆ ರೋಗ ಆದರೆ ಅದು ಸಾಯಿಸೋದಿಲ್ಲ, ಮರವನ್ನು ಸಾಯಿಸೋದಿಲ್ಲ. ಯಾಕೆಂದರೆ ನೀವು ನೋಡಿದ್ದೀರಾ ಈ ಚುಕ್ಕೆಗಳ ಬರೋದು ಕೇವಲ ಕೆಳಗಿನ ಎಲೆಗಳಲ್ಲಿ ಮೊದಲು ಬರ್ತದೆ, ಮೇಲೆ ಎಲೆಗಳಲ್ಲಿ ಭಾಳ ಕಡಿಮೆ, ಮೇಲುಗಡೆಯಲ್ಲಿಗೂ ಹೋಗ್ತಾ ಇರ್ತದೆ ಆದರೆ ಸ್ಟಾರ್ಟ್ ಆಗೋದು ಕೆಳಗಿನ ಎಲೆಯಲ್ಲಿ. ಇದು ಸುಳಿ ಎಲೆಗಳಿಗೆ ಬರೋದಿಲ್ಲ. ಈ ಅದೇ ಫೈಟಾಪ್ತರ ಆದರೆ ನೋಡಿ ನೀವು ಮೇಗ ಸುಳಿಗೆ ಬರೆದಿರ್ತದೆ, ಆ ಎಲೆಗೆ ಬರೆದಿರ್ತದೆ. ಕೊಲೆಟೋಟ್ರೈಕಮ್ ಈ ಫಂಗಸ್ ಹಾಗೆ ಮಾಡೋದಿಲ್ಲ. ಹಾಗಾಗಿ ಈ ಎಲೆಚುಕ್ಕೆ ರೋಗ ಬಂದರೆ ಗಿಡವನ್ನು ಸಾಯಿಸೋದಿಲ್ಲ. ಆದರೆ ಏನಾಗುತ್ತೆ, ಗಿಡ ವೀಕ್ ಆಗಿರುತ್ತೆ, ನಾವು ಕಂಪ್ಲೀಟ್ ಡ್ರೈ ಆಗಿರ್ತದೆ. ಮಳೆಗಾಲ ಈ ವರ್ಷ ಅಂತೂ ಜೋರು ಮಳೆ ಆಗಿತ್ತು, ಮಧ್ಯ ಇದನ್ನು ಹೊಡೆದ್ರೂ ಕೂಡ ಭಾಳ ಜನರಿಗೆ ಅದನ್ನು ಕರೆಕ್ಟ್ ಟೈಮ್ನಲ್ಲಿ ಸ್ಪ್ರೇ ಮಾಡಲಿಕ್ಕೆ ಆಗಿಲ್ಲ. ಆ ಅಂತ ಸಂದರ್ಭದಲ್ಲಿ ಏನಾಗಿದೆ, ಕರೆಕ್ಟ್ ಇದು ಒಂದ್ಗಡೆಯಿಂದ ಮತ್ತೊಂದು ಇದಕ್ಕೆ ಹರಡ್ತಾ ಇರುತ್ತೆ. ಈ ವರ್ಷ ಒಂದು ಬಂದು ಕೆಲವೊಂದು ಕಡೆ ಬಂದಿದೆ, ಅದನ್ನು ನಾವು ಹಾಗೆ ಬಿಟ್ಟಿರ್ತೀವಿ ತೋಟದಲ್ಲಿ, ಸುಳಿ ಕೊಳೆ ರೋಗ ಬಂದು ಹೋಗಿದೆ, ಅದು ಮತ್ತೆ ಸ್ಪ್ರೆಡ್ ಆಗಿದೆ ಭಾಳ ಕಡೆ. ಎಲ್ಲಿ ವೀಕ್ ಇರತಕ್ಕಂಥ ತೋಟದಲ್ಲಿ ಮತ್ತೂ ಜಾಸ್ತಿಯಾಗಿ ಸ್ಪ್ರೆಡ್ ಆಗ್ತಾ ಇದೆ. ಸೊ ಹಾಗಾಗಿ ಆದಷ್ಟು ಸಮಗ್ರವಾಗಿ ನಿರ್ವಹಣೆ ನಾವು ಇಲ್ಲೂ ಕೂಡ ಹೇಳಿದ್ದೀವಿ ನಮ್ಮ ಇದರೊಳಗೆ. ಈ ಕೊಲೆಟೋಟ್ರೈಕಮ್ ಅಂತಂದರೆ ಇದು ನಾವು ಕೇವಲ ನಿರ್ವಹಣೆ ಅಂತಂದರೆ ಕೇವಲ ಎಲೆಚುಕ್ಕೆ ಒಂದೇ ಮಾತ್ರ ಅಲ್ಲ, ನಮಗೆ ಹೋಲಿ ಇದಕ್ಕೆ ಬೇಕು. ಸಿಂಗಾರವಂತೂ ಒಣಗಿಸುವಂಥದ್ದು ಈಗ ಕೂಡ ನಿನ್ನೆ ಕೂಡ ನಾನು ಅಲ್ಲಿ ಅವರು ಗಾರ್ಡನಿಗೆಲ್ಲ ಹೋಗಿ ಅಬ್ಸರ್ವೇಷನ್ ನೋಡ್ತಾ ಇದ್ದೀವಿ, ಸಿಂಗಾರ ಒಣಗುವ ರೋಗ ಬರ್ತಾ ಇರ್ತದೆ ಭಾಳಷ್ಟು ಕಡೆ ಇದೆ. ಭಾಳಷ್ಟು ಅದನ್ನು ರೋಗ ಅಂತಲೇ ತಗೊಂಡಿರಲಿಲ್ಲ ನಾವು. ಈಗೊಂದು 8-10 ವರ್ಷದ ಹಿಂದೆ ನಾವು ಅಲ್ಲಿ ಕಾಸರಗೋಡು ಕಡೆ ಎಲ್ಲ ಭಾಳಷ್ಟು ಆಗ್ತಾ ಇತ್ತು, ಆವಾಗ ನೋಡಿದಾಗ ಅವರಿಗೆ ಭಾಳ ಜನರಿಗೆ ಅದು ರೋಗ ಅಂತಲೇ ಗೊತ್ತಿರಲಿಲ್ಲ ಇನಿಷಿಯಲಿ. ಅದು ಯಾಕೋ ಡ್ರೈ ಆಗ್ತಾ ಇದೆಯಲ್ಲ ಅಂತೇಳಿ ಅದ್ರ ಬಗ್ಗೆ ಒಂದು ಎರಡು ಆದಾಗ ಏನು ಮಾಡ್ತಾ ಇರಲಿಲ್ಲ. ಫಸ್ಟ್ ಇಯರಲ್ಲಿ ಒಂದು ಎರಡು ಅಷ್ಟೇ ಡ್ರೈ ಆಗ್ತಾ ಇತ್ತು, ಆಮೇಲೆ ಕೆಲವೊಂದು ವರ್ಷದಲ್ಲಿ ಕಂಪ್ಲೀಟ್ ಡ್ರೈ ಆಗಿದೆ. 4 ಸಿಂಗಾರಗಳ ಬಂದರೆ 4 ಸಿಂಗಾರಗಳು ಡ್ರೈ ಆಗ್ತಾ ಇತ್ತು. ಆ ರೀತಿ ಆದಮೇಲೆ ಗೊತ್ತಾಯಿತು ಅದು ಇದು ಅಂಥೇಳಿ. ಸೊ ಆಮೇಲೆ ಅದಕ್ಕೆ ಅದಕ್ಕೂ ಕೂಡ ಇದೇ ಶಿಲೀಂಧ್ರದಿಂದ ಬರುವಂಥದ್ದು. ಸೊ ಅದಕ್ಕೆ ಈಗ ಹೇಳಿದ್ದೀವಿ ನಾವು ಟೆಬೆಕೊನಾಜೋಲ್ ನೀವು ಹೊಡಿತ ಲಾಸ್ಟ್ ಸ್ಪ್ರೇ ಹೊಡಿಬೇಕಾದ್ರೆ ಅಟ್ಲೀಸ್ಟ್ ನಿಮ್ಮ ಸಿಂಗಾರಕ್ಕೂ ಹೊಡ್ಕೊಂಬಿಡಿ, ನಿಮ್ಮಲ್ಲಿ ಸಿಂಗಾರದಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಅಂತಂದರೆ, ಮತ್ತೆ ಸಿಂಗಾರವು ಕೂಡ ಒಣಗಿ ಜೋತಾಗಿ ಬಿತ್ತಾ ಇದ್ದರೆ ಅಂಥ ಸಿಂಗಾರಗಳನ್ನು ತೆಕ್ಕೊಂಬಿಡಿ. ಯಾಕೆ ಅಂತಂದರೆ ಅದರೊಳಗೂ ಕೂಡ ಈ ಶಿಲೀಂಧ್ರ ಮಲ್ಟಿಪ್ಲೈ ಇದ್ದೇ ಇರ್ತದೆ. ಮತ್ತೆ ಮಳೆ ಬಂದಾಗ ಅದು ಆ ಶಿಲೀಂಧ್ರ ನಿಮ್ಮ ಒಣಗಿದ ಸಿಂಗಾರಗಳಿಂದ ಮತ್ತೊಂದು ಹರಡ್ತಾ ಇರುತ್ತದೆ. ಸೊ ಆದಷ್ಟು ಇದನ್ನು ನೋಡ್ಕೊಳ್ಬೇಕು. ನಿಮ್ಮಲ್ಲಿ ಸಿಂಗಾರ ಒಣಗುವಂತಹ ರೋಗಗಳಿದ್ರೂ ಕೂಡ ಅದಕ್ಕೂ ಕೂಡ ಸ್ಪ್ರೇ ಮಾಡ್ಕೊಳ್ಳಿ, ಅದರಿಂದ ಉಳಿಸ್ಕೋಬಹುದು. ಈ ಹವಾಮಾನದಲ್ಲಿ ವೈಪರೀತ್ಯದಿಂದ ಬೇರೆ ಬೇರೆ ಬೆಳೆಗಳಲ್ಲಿ ಬೇರೆ ಬೇರೆ ರೀತಿಯ ಕೀಟ ಇರಬಹುದು ಅಥವಾ ಇದು ಬರ್ಬೋದು, ಬರ್ತಾನೆ ಇದೆ. ಸೊ ಅದನ್ನು ನಾವು ಆದಷ್ಟು ಈಗ ಕ್ಲೈಮೇಟ್ ರಿಸಿಲೆಂಟ್ ವೆರೈಟೀಸ್ಗಳು ಅಂದರೆ ಈ ಒಂದು ಹವಾಮಾನ ವೈಪರೀತ್ಯಕ್ಕೆ ಹೊಂದಿಕೊಳ್ಳುವಂತಹ ಬೇರೆ ತಳಿಗಳನ್ನು ಕೂಡ ಈಗ ಅದಕ್ಕೆ ಒಂದು ಪ್ರಾತಿನಿಧ್ಯ ಕೊಡ್ತಾ ಇದ್ದಾರೆ. ಈಗ ಬಜೆಟಲ್ಲೂ ಹೇಳಿದ್ದಾರೆ ನಿನ್ನೆ ನಮ್ಮ ಇದರೊಳಗೆಲ್ಲ ನೀವು ನೋಡಿರಬಹುದು, ತೆಂಗುಗಳಲ್ಲಿ ನಾವು ಎಲ್ಲಿ ಹಳೆಯ ತೋಟಗಳಿದ್ದಾವೆ ಓಲ್ಡ್ ಆಗಿ ಕೇವಲ ಇನ್ನು 8-10 ಕಾಯಿ ಬರ್ತದೆ, ಅಂಥದ್ದು ಕೂಡ ನಾವು ಮರ ಕಡಿಯೋದೇ ಇಲ್ಲ, ಹಾಗೆ ಇರ್ತದೆ. ಸೊ ಅದನ್ನೆಲ್ಲ ರಿಪ್ಲೇಸ್ ಮಾಡಿ ಹೊಸ ವೆರೈಟಿಗಳನ್ನು ಹಾಕ್ಕೊಳ್ಳಿ, ಹೈ ಯೀಲ್ಡಿನ್ ಅಂತ ಹೇಳಿ ಗೌರ್ಮೆಂಟ್ ಕೂಡ ನಿನ್ನೆ ಬಜೆಟಲ್ಲೂ ಕೂಡ ಎಲ್ಲ ಇದನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಯಾವುದೇ ನಿಮ್ಮ ತೋಟದಲ್ಲೂ ಅಷ್ಟೇ ಓಲ್ಡ್ ಇದ್ದರೆ ಆದಷ್ಟು ಏನು ಬಳ್ತಾ ಇಲ್ಲ ಅಂತದನ್ನ ಆದಷ್ಟು ಇಟ್ಕೊಳ್ಳೋಕ್ಕಿಂತ ಹೊಸ ಹೊಸ ತಳಿಗಳಿದ್ದಾವೆ, ಈಗ ಬೇರೆ ಬೇರೆ ರೀತಿಯಲ್ಲಿ ಬಂದಿರತಕ್ಕಂಥದ್ದು, ಅದನ್ನ ವೈಜ್ಞಾನಿಕವಾಗಿ ಅದು ಕೃಷಿಯನ್ನ ಮಾಡಿಕೊಂಡ್ರೆ ಎಲೆ ಚುಕ್ಕೆ ರೋಗವನ್ನು ಒಂದು ಹಂತದಲ್ಲಿ ಇಡಬಹುದು. ಆಮೇಲೆ ಇದನ್ನ ನಿರ್ವಹಣೆ ಮಾಡಿಕೊಂಡ್ರೆ ಕಾಲದ ಅಂತರದಲ್ಲಿ ನಮ್ಮ ಇದು ಆಟ ಆಗುತ್ತೆ. ಈಗ ನೋಡಿ, ನಿಮ್ಮ ತೆಂಗಿನಲ್ಲಿ ನುಸಿಪೀಡೆ ಬಂದಿತ್ತು, ನಾನು ಆವಾಗ ಕೂಡ CPCR ಅಲ್ಲಿ ಇದ್ದಾಗ ಹೇಳ್ತಾ ಇದ್ರು ನುಸಿಪೀಡೆಗೆ ಏನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಆಗೋದಿಲ್ಲ ಅಂತ. ಆವಾಗ ಎಷ್ಟೊಂದು ಸಿವಿಯರ್ ಆಗಿತ್ತು ಅಂತಾರೆ, ಎಲ್ಲಿ ನೋಡಿದ್ರು ಎಲ್ಲ ಕೇರಳದಲ್ಲಂತೂ ಎಲ್ಲ ಮರಗಳಿಗೂ ಬರ್ತಾ ಇತ್ತು, ಆಮೇಲೆ ಎಲ್ಲ ಕಡೆ ಸ್ಪ್ರೆಡ್ ಆಯಿತು. ಈಗ ನೋಡಿದರೆ ಈಗ ಇದೆ, ಇಲ್ಲ ಅಂತಲ್ಲ, ಈಗಲೂ ಇದೆ ನುಸಿಪೀಡೆ, ಆದರೆ ಆ ಒಂದು ಸ್ಪ್ರೆಡಲ್ಲಿ ಹೋಗೋದಿಲ್ಲ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾವು ಪ್ರೊಟೆಕ್ಟ್ ಮಾಡಿಕೊಳ್ಳಬೇಕು. ಯಾವಾಗ ಆ ಒಂದು ಫೇವರೇಬಲ್ ಕಂಡೀಷನ್ ಇರುತ್ತೆ ಅದನ್ನು ಆದಷ್ಟು ನೀವು ಈ ಸಂದರ್ಭದಲ್ಲಿ ಆದಷ್ಟು ನಿಗ್ಲೆಕ್ಟ್ ಮಾಡ್ಕೋಬೇಡಿ, ಜಾಗರೂಕವಾಗಿರಿ. ಒಂದು ಅದನ್ನು ಹೇಳಿದಂಗೆ ನಿಮ್ಮ ತೋಟದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ನೀರು ಮತ್ತು ಪೋಷಕಾಂಶಗಳನ್ನು ಸರಿಯಾಗಿ ಕೇಳಿಕೊಂಡು, ನಮ್ಮ ಸಿರಿಸಿಯಲ್ಲಂತೂ ಬೇಕಾದಷ್ಟಿದ್ದರೆ ವಿಜಯೇಂದ್ರ ಅವರೆಲ್ಲ ಒಳ್ಳೆ ಸಲಹೆಗಳನ್ನು ನೀವು ತಗೋಬೋದು. ಬಹಳಷ್ಟು ಜನರಿದ್ದಾರೆ ಇಲ್ಲಿ, ನಮ್ಮ ತೋಟಗಾರಿಕೆ ಇಲಾಖೆಯವರು ಕೂಡ ಒಳ್ಳೆ ನಮ್ಮ ಇವರಿದ್ದಾರೆ, ಅಡಿಕೆ ಬೆಳೆಗಾರರೇ ಇದ್ದಾರೆ. ನಿಮ್ಮ ಈಗ ಯೂನಿಫಾರ್ಮ್ ಆಗಿ ನಾನು ಹೇಳಲಿಕ್ಕೆ ಆಗೋದಿಲ್ಲ, ಈ ನೀವು ಹೀಗೆ ಮಾಡಿಬಿಡಿ ಅಂಥೇಳಿ ಒಂದು ಇದರೊಳಗೆ ಕೊಡ್ತೀವಿ. ನಿಮ್ಮ ತೋಟದಲ್ಲಿ ಬಂದು ನೋಡಿಕೊಂಡು, ನಿಮ್ಮ ತೋಟದಲ್ಲಿ ಕಂಡೀಷನ್ ಸ್ವಲ್ಪ ಬೇರೆ ಇರ್ಬೋದು, ಅಲ್ಲಿಗಿಂತ ಬೇರೆ ಇರ್ಬೋದು. ಈಗ ನೋಡಿ, ನಾವು ಹೀಗೆ ಈ ರೀತಿಯಾಗಿ ಕೊಟ್ಟಿದ್ದೀವಿ ಅಂತೇಳಿ ನಾವು ಡೆಮಾನ್ಸ್ಟ್ರೇಷನ್ ಪ್ಲಾಟಲ್ಲಿ ಹೇಳಿರ್ತೀವಿ. ಅಲ್ಲಿ ನೀರಿನ ಪ್ರಾಬ್ಲಮ್ ಇರಲಿಲ್ಲ, ನೀರಿನ ಅಥವಾ ನೀರಿನ ಬಸಿಯುವ ಗಾಲಿಗೆನ ಪ್ರಾಬ್ಲಮ್ ಇಲ್ಲ, ಒಳ್ಳೆ ಚೆನ್ನಾಗಿತ್ತು. ಈಗ ನಿಮ್ಮ ತೋಟದಲ್ಲಿ ಅದೊಂದು ಇದ್ರೆ ಅದನ್ನು ಕೂಡ ಮಾಡ್ಕೊಳ್ಬೇಕಾಗ್ತದೆ ಅವಾಗ ಮೊದಲನೇದಾಗಿ. ಸೊ ಆ ರೀತಿಯಾಗಿ ಎಲ್ಲವನ್ನು ಸಮಗ್ರವಾಗಿ ನೋಡಿಕೊಂಡು ಆದಷ್ಟು ಕಾಳಜಿ ತಗೊಂಡು ಮಾಡ್ಕೊಳ್ಳಿ ಅಂತೇಳಿ ಇದಿಷ್ಟು ಹೇಳ್ತಾ ಇದ್ದೀವಿ. ಇನ್ನು ಯಾಕೆ ಇದಕ್ಕೆ ಇನ್ನೂ ಸಂಶೋಧನೆ ಆಗಿಲ್ಲ, ಇಷ್ಟು ವರ್ಷ ಆಯಿತು ಅಂತ ಹೇಳಿ ಭಾಳ ಜನರು ಇದು ಮಾಡ್ತಾ ಇದ್ದಾರೆ. ಇದಕ್ಕೂ ಕೂಡ ಯಾವುದೇ ರೀತಿಯ ಸಂಶೋಧನೆಗಳಿದ್ರೂ ಕೂಡ ಭಾಳ ನಡೀತಾ ಇದೆ. ನಮ್ಮಲ್ಲೂ ಕೂಡ ನಾವು ಹವಾಮಾನದಿಂದ ಯಾವ ರೀತಿಯಾಗಿ ಅದು ಆಗಿದೆಯೋ ಅಥವಾ ಅದನ್ನು ಬೇರೆ ರೀತಿಯಲ್ಲಿ ಮಾಡಬಹುದು, ಆದರೆ ಇದೆಲ್ಲ ನಮ್ಮ ಈ ಬೆಳೆಯಲ್ಲಿ ಭಾಳ ಟೈಮ್ ಹಿಡಿಯುವಂಥದ್ದು. ಯಾವುದೇ ರೀತಿಯ ನಾವು ಬೇರೆಯನ್ನು ತೆಗೆದುಕೊಂಡ್ರು ಕೂಡ ಜೈವಿಕವಾಗಿ ಯಾಕೆ ಮಾಡೋದಿಲ್ಲ, ಯಾಕೆ ಈ ಟಾಕ್ಸಿಕ್ ಕೆಮಿಕಲ್ಗಳನ್ನು ಉಪಯೋಗಿಸ್ತೀವಿ ಹೇಳೋದನ್ನು ಕೂಡ ಇದೆ. ಜೈವಿಕವಾಗಿ ಕೂಡ ನಾವು ನೋಡ್ತಾ ಇದ್ದೇವೆ, ನಮ್ಮಲ್ಲಿರ್ತಕ್ಕಂಥ ಟ್ರೈಕೋಡರ್ಮಾ ಇರಬಹುದು ಅಥವಾ ಬೇರೆ ಬೇರೆ ಇದನ್ನು ಈಗ ಟೆಸ್ಟ್ ಮಾಡಿದ್ದೀವಿ, ಯಾವುದೇ ಕೂಡ ಅದನ್ನು ಕೂಡ ನಾವು ಟ್ರೈಕೋಡರ್ಮ ಹಾಕಬೇಡಿ ಅಂತ ಹೇಳೋದಿಲ್ಲ. ಜೈವಿಕವಾಗಿ ಅದನ್ನು ನೀವು ಆರ್ಗ್ಯಾನಿಕ್ ಅನ್ನು ಹಾಕಲೇಬೇಕು ಅಥವಾ ಯಾವುದೇ ನೀವು ಜೀವಾಮೃತ ಇರಲಿ ಇದರಲ್ಲಿ ಅದರೊಳಗೆ ಬ್ಯಾಕ್ಟೀರಿಯಾ ಇರ್ತದೆ ಅದನ್ನು ಹಾಕಿ, AMC ಹಾಕಿ. ಇವರು ಹೇಳ್ತಾ ಇದ್ರು ನಮಗೆ, ನಿನ್ನೆಲ್ಲ ಹೇಳ್ತಾ ಇದ್ರು AMC ಹಾಕ್ತಾರಂತೆ ಒಳ್ಳೆ ಕಂಟ್ರೋಲ್ ಬರ್ತದೆ ಅಂತೇಳಿ. AMC ಅಂತಂದ್ರೆ ಅದು ಇದಕ್ಕಲ್ಲ, AMC ಅಂತಂದ್ರೆ ನಿಮ್ಮ ಮರಕ್ಕೆ ಶಕ್ತಿಯನ್ನು ಕೊಡ್ತದೆ, ಅದು ಫರ್ಟಿಲೈಸ್ ಅನ್ನು ಮಾಡೋದು, ಅದು ಇದಕ್ಕೆ ಶಮನ ಮಾಡ್ಲಿಕ್ಕಲ್ಲ. ಸೊ ಮೇಲ್ಗಡೆ ಆಲ್ರೆಡಿ ರೋಗ ಇದ್ದಾಗ ನೀವು ಅದನ್ನು ಹಾಕಿದ್ರೆ ನಿಮ್ಗೆ ಸ್ವಲ್ಪ ಅದು ಮರಕ್ಕೆ ಇದನ್ನು ಕೊಡ್ತದೆ ಬಿಟ್ಟರೆ ಅಲ್ಲಿ ರೋಗ ಇರೋದನ್ನು ಹರಡುವಂಥದ್ದನ್ನು ತಪ್ಪಿಸೋದಿಲ್ಲ. ಸೊ ಅದಕ್ಕೆ ನಾವು ಆ ಥರನ ಸ್ಪ್ರೇಯನ್ನು ಮಾಡಿಕೊಳ್ಳಬೇಕು. ಸೊ ಹಾಗಾಗಿ ಆದಷ್ಟು ಎಲ್ಲವನ್ನ ಮಾಡಿಕೊಳ್ಳಿ, ಸಮಗ್ರವಾಗಿ ಅದನ್ನು ಒಂದು ನಿರ್ವಹಣೆಯನ್ನು ನೋಡಿಕೊಂಡು, ಯಾವುದೇ ಹೇಳಿದರೆ ಬೇರೆ ಬೇರೆಯನ್ನು ಹೇಳ್ಬೋದು, ಯಾವುದೋ ಭಯೋ ಅಥವಾ ಇದನ್ನು ಮಾಡಿದ್ರೆ ಮಾಡಲಿ, ನೀವು ಸ್ವಲ್ಪ ಸ್ವಲ್ಪ ಜಾಗದಲ್ಲಿ ನೀವೇ ಮಾಡಿಕೊಂಡು ನಿಮ್ಮನ್ನು ನೋಡ್ಬೋದು. ನೀವೇ ಅದನ್ನು ಮಾಡಿ ತಿಳ್ಕೊಂಡು, ಓಕೆ ನಿಮಗೆ ಮಾಡಿ ನಾ ಮಾಡಬೇಡ್ವಿ ಅವ್ರು ಹೇಳಿದ್ದಾರೆ ಅಂತಂದ್ರೆ ಅದನ್ನು ಮಾಡಬೇಡಿ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ನೀವು ನೋಡ್ಕೊಳ್ಳಿ, ನಾವು ಹೇಳೋದು ಹೀಗೆ ಹೇಳ್ತಾ ಇದ್ದೀವಿ ನಮ್ಮ ಒಂದು ಇದ್ರ ಪ್ರಕಾರ. ನಿಮಗೆ ಅದರಿಂದ ಬೇರೆಯವರು ಅವ್ರು ಹೇಳ್ತಾ ಇದ್ದಾರೆ, ಭಯೋ ಹೇಳಿದ್ದಾರೆ, ಅವ್ರು ಹೇಳಿದ್ದಾರೆ ಅದೇ ಚೆನ್ನಾಗಿದೆ, ಇದ್ರಿಗೇನೂ ಆಗಿಲ್ಲ ಅಂತಂದ್ರೆ ಮಾಡ್ಕೊಳ್ಳಿ, ಸ್ವಲ್ಪ ಜಾಗದಲ್ಲಿ ಮಾಡ್ಕೊಂಡು ನೋಡಿ, ಅದನ್ನು ಮಾಡಿಕೊಂಡು ನೀವು ಮತ್ತೆ ಇದು ಮಾಡಿ ಒಂದೇ ಸಲ ಮಾಡಿಕೊಂಡು ಲಕ್ಷ ಕಂಪ್ಲೀಟ್ ಇದನ್ನು ಮಾಡ್ಕೊಳ್ಳೋದು ಬೇಡ. ಸೊ ಹಾಗಾಗಿ ಎಲ್ಲವನ್ನ ತಿಳಿದು ಈಗ ಇದ್ರ ಬಗ್ಗೆ ನಮ್ಮಲ್ಲಿ ಸಿರಿಸಿಯಲ್ಲಿ ರೈತರೆಲ್ಲ ಭಾಳಷ್ಟು ಜನರಿಗೆ ಗೊತ್ತಿದ್ದವರೇ ಇದ್ದಾರೆ, ಪ್ರಾಬ್ಲಮ್ಗಳಿದೆ ನನಗೆ ಗೊತ್ತಿದೆ. ನಾನು ಕೂಡ ಅಡಿಕೆಯಿಂದ ಬಂದವನೇ. ಇವತ್ತು ನಮ್ಮ ಊರಲ್ಲಿ ತೋಟದಲ್ಲಿ ಎಲ್ಲ ಕಡೆ ಇದೆ ಎಲೆ ಚುಕ್ಕೆ ರೋಗಗಳಿದ್ದಾವೆ. ಕೆಲವೊಬ್ಬರು ಸೀರಿಯಸ್ ಆಗಿ ಮಾಡ್ತಾರೆ, ಕೆಲವು ಜನರಿಗೆ ಮಾಡುವಂಥ ಪರಿಸ್ಥಿತಿ ಇಲ್ಲ ಈಗ. ಈಗ ನಾನು ಸಣ್ಣಿದ್ದಾಗ ನಮ್ಮ ತೋಟದಲ್ಲೆಲ್ಲ ಹೇಗೆ ಕೆಲಸ ನಡೀತಾ ಇತ್ತು ಆ ರೀತಿಯಾಗಿ ಕೆಲಸ ಮಾಡಲಿಕ್ಕೆ ಈಗ ಜನರು ಇಲ್ಲ, ಮಾಡೋದು ಇಲ್ಲ, ಈಗ ಆ ರೀತಿಯಾಗಿ ಇದೆ. ಆ ಇದ್ದಂತಹ ತೋಟದಲ್ಲಿ ಆದಷ್ಟು ನಾವು ನಮ್ಮ ಸೀರಿಯಸ್ ಆಗಿ ಮಾಡಿಕೊಂಡೆ ಈ ಒಂದು ಫೇಸ್ ಅಂತ ಹೇಳ್ತೀವಲ್ಲ, ನಮಗೆ ಡಿಸೀಸ್ ಬಂದಾಗ, ಈ ಕರೋನಾ ಬಂದಾಗ ಹೇಗೆ ನಾವು ಪ್ರೊಟೆಕ್ಟ್ ಮಾಡ್ಕೊತಾ ಇದ್ವಿ, ಈಗ ನಮಗೆ ಯಾರು ಹಾಕ್ಕೊಳ್ಳಪ್ಪ ನೀನು ಇದನ್ನು ಜನಸಂದಣಿ ಇದ್ದಲ್ಲಿ ಹೋದಲ್ಲ ಮಾಸ್ಕ್ ಹಾಕ್ಕೊಂಡ್ರೆ ಯಾರು ಹಾಕ್ಕೊಳ್ಳೋದಿಲ್ಲ ಈಗ ನಾವು, ಏನಾಗೋದಿಲ್ಲ ಅಂತೇಳಿ. ಆದರೆ ಆವಾಗ ನಾವು ಹೀಗೆ ಬಂದು ಕೂಡುತ್ತಿದ್ವೋ ಇಲ್ಲ, ನಾವು ಹೆದರ್ತಾ ಇದ್ವಿ. ಯಾಕೆಂತಂದ್ರೆ ಆ ಟೈಮಲ್ಲಿ ರೋಗದ ಒಂದು ಇದಿತ್ತು, ಈಗ ಹಾಗೆ ಆಗಿದೆ. ಈಗ ರೋಗದ ಒಂದು ಫೇಸ್ ಇದೆ, ಉಪ್ಪು ಮೇಲೆ ಹೋಗುವಂಥದ್ದು, ಅದಕ್ಕೆ ಆ ಒಂದು ಕಡಿಮೆ ಆಗುವಲ್ಲಿವರೆಗೆ ನಾವು ಆದಷ್ಟು ಜಾಗ್ರತೆ ವಹಿಸಿ ಈ ಕ್ರಮಗಳನ್ನು ಕೈಗೊಳ್ತಾ ಇರಿ. ಇನ್ನು ಸಂಶೋಧನೆಗಳ ಪ್ರಕಾರ ನನ್ನ ಎಲ್ಲ ನಡೀತಾ ಇದೆ, ನಾವು ಕೂಡ ನ್ಯಾನೋ ಪಾರ್ಟಿಕಲ್ಸ್ ಅನ್ನು ಉಪಯೋಗಿಸಿ ಮಾಡಬಹುದು. ಎಲ್ಲೇ ಕೂಡ ಯಾವುದೇ ಒಂದು ನ್ಯಾನೋದಲ್ಲಿ ನ್ಯಾನೋ ಯೂರಿಯಾ ಅಷ್ಟೇ ಬಂದಿದೆ, ಫಂಜಿಸೈಡ್ ಎಲ್ಲ ಇನ್ನೂ ಯಾವ ರೀತಿಯಲ್ಲಿ ಅಂಥದ್ದನ್ನು ಇದಾಗಿ ಬರುವಂಥದ್ದು ಇನ್ನೂ ಎಲ್ಲೂ ಬಂದಿಲ್ಲ. ಅದಕ್ಕೆ ಭಾಳಷ್ಟು ಕಾರಣಗಳು ಇದ್ದಾವೆ ಅದ್ರ ಬಗ್ಗೆ. ಸೊ ಆದಷ್ಟು ಟ್ರೆಕ್ಸ್ಟ್ ಮಾಡ್ತಾ ಇದ್ದೀವಿ ನಾವು ಕೂಡ, ಆದಷ್ಟು ಅದನ್ನು ಬರ್ಬೋದು, ಆದರೆ ಅದಕ್ಕೆಲ್ಲ ಟೈಮ್ ತಗೊಳ್ತದೆ. ಅಲ್ಲಿವರೆಗೆ ಅದನ್ನು ಈಗ ಇರುವಂಥ ಸಂದರ್ಭದಲ್ಲಿ ಇದನ್ನು ಹೀಗೆ ಮಾಡಿ ಮಾಡಿಕೊಳ್ಳಿ. ಆಮೇಲೆ ಬೇರೆ ಬೇರೆ ಪರ್ಯಾಯ ಬೆಳೆಗಳನ್ನು ನಾವು ಉಪರ್ ಬೆಳೆಗಳನ್ನು ನಾವು ಇಟ್ಕೊಳ್ಬೇಕು, ಬೇರೆ ಬೇರೆ ಬೆಳೆಗಳನ್ನು ಇಟ್ಕೊಳ್ಬೇಕು. ಈಗ ನಾವು ಅಡಿಕೆಯನ್ನೇ ಆಧರಿಸಿ ಹೇಳುವಂಥದ್ದು ಬಿಟ್ಟಿದ್ದೆ, ಬೇರೆ ಬೇರೆ ಬೆಳೆಗಳೇ ಇಲ್ಲ. ನಾನು ಸಣ್ಣವನಿದ್ದಾಗ ನಮ್ಮ ತೋಟದಲ್ಲಿ ಎಲ್ಲವೂ ಇರ್ತಿತ್ತು. ನಮ್ಮ ತೋಟದಲ್ಲಿ ಯಾಲಕ್ಕಿ ಇತ್ತು, ನಮ್ಮ ತೋಟದಲ್ಲಿ ಕಾಳುಮೆಣಸು ಇತ್ತು, ನಮ್ಮ ತೋಟದಲ್ಲಿ ಯಾಲಕ್ಕಿ ಇತ್ತು, ಎಲ್ಲ ಇತ್ತು. ಈಗ ಎಲ್ಲವುದನ್ನು ಯಾವುದೂ ಇಲ್ಲ, ಬರೀ ಅಡಿಕೆ ಮಾತ್ರ ಇತ್ತು. ಈಗ ಎಷ್ಟು ವರ್ಷದಿಂದ ಅಡಿಕೆ ಮಾತ್ರ ಆಗಿದೆ. ಸೊ ಹಾಗಾಗಿ ಅಡಿಕೆ ಈಗ ಓದ್ಕೊಳ್ಳಿ ಅವರಿಗೆಲ್ಲ ಇದಾಗುತ್ತೆ. ಆದಷ್ಟು ಕಡಿಮೆ ಕೆಲಸ ಕಡಿಮೆ ಆಗಬೇಕು. ಯಾಕೆ ಬರ್ತದೆ ಅಂದರೆ ನಮ್ಮ ಕೆಲಸ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ತೋಟದಲ್ಲಿ. ಅದು ಒಂದು, ಅದಕ್ಕೆ ಹೇಳಿದಕ್ಕೆ ನಾವು ರೋಗ ಬಂದಿದೆ ಅದೆಲ್ಲ ಹೋಯ್ತು, ರೋಗ ಬಂದು ಹೋಗಿದೆ ಅಂತೇಳಿ. ಅದು ರೋಗ ಒಂದೇ ಅಲ್ಲ, ನಾವು ಕೆಲಸ ಮಾಡುವಂಥದ್ದು ಕೂಡ ಅಷ್ಟೊಂದು ಕೆಲಸ ಮಾಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಷ್ಟೊಂದು ಸಿವಿಯರ್ ಆಗಿ ನಮಗೆ, ಅಷ್ಟೊಂದು ಡೆಡಿಕೇಟೆಡ್ ಆಗಿ ಇವತ್ತು ಕೂಡ ಅಗ್ದಿ ಡೆಡಿಕೇಟ್ ಆಗಿ ಅದರಲ್ಲೇ ಮಾಡ್ತಾ ಇದ್ದವ್ರು ಮಾಡಿದ್ದಾರೆ. ನಿನ್ನೆ ಕೂಡ ನಾನು ಯಲ್ಲಾಪುರದ ಇವರ ಹತ್ರ ಚವತ್ತಿ ಇವರಲ್ಲಿ ಕುಮ್ಮನ ಮನೆ ಹತ್ರ ಹೋಗಿದ್ದೆ, ಅಲ್ಲಿ ಎರಡು ಜನ ಮಾಡ್ಕೊಂಡಿದ್ದಾರೆ. ಆ ಮೆಣಸನ್ನೆಲ್ಲ ನೋಡಿದಾಗ ನನಗೆ ಭಾಳ ಚೊಕ್ಕ ಆಯ್ತು. ಅಯ್ಯೋ, ನಮ್ಮ ಊರಲ್ಲಿ ನಮ್ಮ ಮನೆಯಲ್ಲಿ ಯಾರು ಮಾಡಿಲ್ಲ ಈ ಟೈಪ್, ಇಲ್ಲಿ ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತೇಳಿ. ಅಷ್ಟೊಂದು ಪ್ರಯತ್ನ ಪಟ್ಟಿದ್ದಾರೆ, ಎಲ್ಲ ಒಂದು 3,000 ಬಳ್ಳಿಯನ್ನು ಹಾಕಿದ್ದಾರೆ, ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತಂದರೆ. ಹಾಗೆ ಭಾಳಷ್ಟು ಕಡೆ ವಿಜೇಂದ್ರ ಅವರು ಫೋಟೋ ಹಾಕ್ತಾ ಇರ್ತಾರೆ, ನೋಡಿರ್ಬೋದು ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ಈಗ ನಮ್ಮ ಇದರೊಳಗೆ ಆಗೋದಿಲ್ಲ ಅಂತಲ್ಲ, ಆದಷ್ಟು ಅಷ್ಟು ಪ್ರಯತ್ನ ಪಡಬೇಕು. ಮೊದಲನೇದಾಗೆ ನಾವು ಹಾಕಿ ಬಿಟ್ಬಿಟ್ರೆ ತೋಟಕ್ಕೆ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಒಂದು ತಿಂಗಳಿಗೆ ಒಂದ್ಸಲ ತೋಟಕ್ಕೆ ಹೋಗೋದು ಅಂತಂದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆದಷ್ಟು ನೋಡಿಕೊಂಡು ಮಾಡಿದರೆ ಪ್ರಯತ್ನ ಪಡಬೇಕು, ಅಷ್ಟು ಸುಲಭ ಆಗೋದಿಲ್ಲ. ರೋಗ ಬಂದಾಗ ಅಥವಾ ಕೀಟಗಳು ಒಮ್ಮೆ ಬಂದ್ಬಿಟ್ರೆ ನಮ್ಮ ತೋಟದಲ್ಲಿ ಅಷ್ಟು ಪ್ರಯತ್ನವನ್ನು ಮಾಡಿಕೊಂಡ್ರೆ ಅದನ್ನು ಉಳಿಸ್ಕೋಬಹುದು. ಆದಷ್ಟು ನೋಡಿಕೊಂಡು ಈ ಎಲೆ ಚುಕ್ಕೆ ರೋಗದ ಟೈಮಲ್ಲಿ ಮಾಡ್ಕೊಳ್ಳಿ, ಇದೊಂದು ನಿರ್ವಹಣೆಯನ್ನು ಮಾಡ್ಕೊಳ್ಬಹುದು ಅಂತ ಹೇಳಿ ಅದನ್ನ ಮಾತ್ರ ನಾನು ಹೇಳ್ತೇನೆ. ರೈತ ದಿನಾಚರಣೆಯ ಸಂದರ್ಭದಲ್ಲಿ ಅಡಿಕೆ ಬೆಳೆಯಲ್ಲಿ ಎಲೆಚುಕ್ಕೆ ರೋಗ ನಿರ್ವಹಣೆ ಕುರಿತು ಮಾಹಿತಿ ನೀಡಿದ್ದವರು ಕಾಸರಗೋಡಿನ ಪ್ರಧಾನ ವಿಜ್ಞಾನಿಗಳಾದ ಡಾ ವಿನಾಯಕ್ ಹೆಗಡೆ. ಇದಾಗಿತ್ತು ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ. ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ಕಾನೂನಿನ ಅರಿವು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಹಯೋಗದಲ್ಲಿ ಬಾನುಲಿ ವಿಶೇಷ ಸರಣಿ ಕಾರ್ಯಕ್ರಮ. ಪೋಕ್ಸೋ ಕಾಯ್ದೆಯ ಕುರಿತ ಮುಂದುವರಿದ ಭಾಗವನ್ನ ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ. ಮಾಹಿತಿಯನ್ನ ನೀಡಲಿದ್ದಾರೆ ದಿವ್ಯಶ್ರೀ ಸಿಎಂ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ. ಮಕ್ಕಳ ರಕ್ಷಣೆಗೆ ಈ ಪೋಕ್ಸೋ ಕಾಯ್ದೆ ಭಾರತದಲ್ಲಿ ಜಾರಿಗೆ ಬಂದಿದೆ. ಪೋಕ್ಸೋ ಅಂತ ಅಂದ್ರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುಯಲ್ ಒಫೆನ್ಸಸ್ ಆಕ್ಟ್ ಅಂತ ಹೇಳಿ, ಅದನ್ನ ಲೈಂಗಿಕ ದೌರ್ಜನ್ಯದಿಂದ ಮಕ್ಕಳ ರಕ್ಷಣೆ ಕಾಯ್ದೆ ಅಂತ ಕರೀತಾರೆ. ಈ ಪೋಕ್ಸೋ ಕಾಯ್ದೆ 2012 ಲೈಂಗಿಕ ಹಲ್ಲೆ, ಲೈಂಗಿಕ ಕಿರುಕುಳ ಮತ್ತು ಅಶ್ಲೀಲ ವರ್ತನೆಗಳಂತಹ ಅಪರಾಧಗಳಿಂದ ಮಕ್ಕಳನ್ನ ರಕ್ಷಿಸೋದಕ್ಕಾಗಿ, ಮಕ್ಕಳ ಹಿತಾಸಕ್ತಿ ಮತ್ತು ಒಳಿತಿನ ರಕ್ಷಣೆಗಾಗಿ ಈ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಈ ಪೋಕ್ಸೋ ಕಾಯ್ದೆಯಡಿ ಕರ್ನಾಟಕದಾದ್ಯಂತ ಪ್ರಚಾರ ಕಾರ್ಯಗಳು ನಡೀತಾ ಇದ್ದಾವೆ. ಶಾಲಾ ಕಾಲೇಜು ಮಟ್ಟದಲ್ಲಿ ಹೆಚ್ಚಿನ ಜಾಗೃತಿ ಅಭಿಯಾನಗಳನ್ನ ಸರ್ಕಾರ ಕೂಡ ಮಾಡ್ತಾ ಇದೆ. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ತಾಲೂಕು ಕಾನೂನು ಸೇವಾ ಸಮಿತಿ ಕಡೆಯಿಂದ ಹಲವಾರು ಜಾಗೃತಿ ಕಾರ್ಯಕ್ರಮಗಳನ್ನು ನಾವು ನಡೆಸ್ತಾ ಬಂದಿದ್ದೇವೆ. ಪ್ರತಿ ಶಾಲೆಗಳಿಗೂ ಭೇಟಿ ನೀಡಿ ಪೋಕ್ಸೋ ಕಾಯ್ದೆ ಬಗ್ಗೆ ಮಕ್ಕಳಿಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಇದ್ದೇವೆ. ಅವರಿಗೆ ಈ ತರದ ಅಪರಾಧಗಳಿಂದ ತಮ್ಮನ್ನು ತಾವು ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು, ಹೇಗೆ ಪ್ರತಿರೋಧಿಸಬೇಕು, ಯಾರಾದರೂ ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅನ್ನೋದು ಮಕ್ಕಳಿಗೆ ಹೇಗೆ ಅರಿವಾಗ್ತದೆ. ಹಿಂದೆ ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಹೇಳ್ತಾ ಇದ್ರು, ಈಗ ಅದನ್ನ ಸೇಫ್ ಟಚ್ ಮತ್ತೆ ಅನ್ಸೇಫ್ ಟಚ್, ಸುರಕ್ಷಿತ ಮತ್ತು ಅಸುರಕ್ಷಿತ ಸ್ಪರ್ಶದ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದೇವೆ. ಹೆಚ್ಚು ಪೋಷಕರು ಮತ್ತು ಶಿಕ್ಷಕರ ಪಾತ್ರ ಇಲ್ಲಿ ತುಂಬಾ ಅಗತ್ಯವಾಗಿರ್ತದೆ. ಶಾಲಾ ಆವರಣಗಳಲ್ಲಿ ಹೆಚ್ಚಿನ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿವೆ. ಶಿಕ್ಷಕರಿಂದ ಆಗ್ಲಿ, ಸಿಬ್ಬಂದಿ ವರ್ಗದವರಿಂದ ಆಗ್ಲಿ, ವಿದ್ಯಾರ್ಥಿಗಳ ಮೇಲೆ ಲೈಂಗಿಕ ದೌರ್ಜನ್ಯಗಳಾಗಿರೋ ಪ್ರಕರಣಗಳು ಹೆಚ್ಚು ಗಮನಕ್ಕೆ ಬಂದಿದೆ. ಆದ್ರಿಂದ ಶಾಲೆಗಳಲ್ಲಿ ಮಕ್ಕಳ ರಕ್ಷಣಾ ನೀತಿಯನ್ನ ರಚನೆ ಮಾಡಬೇಕು ಅಂತ ಹೇಳಿದ್ದಾರೆ. ಪ್ರತಿ ಶಾಲೆಯಲ್ಲಿಯೂ ಒಂದೊಂದು ಮಕ್ಕಳ ರಕ್ಷಣಾ ನೀತಿಯನ್ನ ರಚನೆ ಮಾಡಿ ಅದಕ್ಕೆ ನಿಬಂಧನೆಗಳನ್ನ ಅವರು ತಯಾರಿಸಿಕೊಂಡಿಟ್ಕೊಳ್ಬೇಕು. ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆಗಟ್ಟೋಕೆ ಅವರು ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಶಾಲೆಯಲ್ಲಿ ಮಕ್ಕಳ ಸುರಕ್ಷತೆ ಬಗ್ಗೆ ಆಗಿರಬಹುದು, ವಾಚ್ಮ್ಯಾನ್ ನ ನೇಮಕ ಮಾಡೋದಾಗಿರಬಹುದು, ಸಿಸಿಟಿವಿಗಳನ್ನ ಅಳವಡಿಸೋದಾಗಿರಬಹುದು, ಈ ತರದ ಪ್ರಮುಖ ಅಂಶಗಳನ್ನ ಗಮನಿಸಬೇಕು. ಮಕ್ಕಳನ್ನು ಒಳಗೊಂಡ ಚಟುವಟಿಕೆಗಳ ನಿಕಟ ಮೇಲ್ವಿಚಾರಣೆಯನ್ನು ನಡೆಸಬೇಕು. ಅಂದ್ರೆ ಶಾಲೆಯ ಆವರಣದಲ್ಲಿ ಯಾವುದೇ ಘಟನೆಗಳು ನಡೆದ್ರೆ ಅದು ಶಿಕ್ಷಕರ ಗಮನಕ್ಕೆ ಬರಬೇಕು. ಸಿಬ್ಬಂದಿ ಸದಸ್ಯರು ಯಾರು ಮಕ್ಕಳನ್ನ ಭೇಟಿಯಾಗಕ್ಕೆ ಬರ್ತಾರೆ, ಅಪರಿಚಿತರು ಯಾರಾದರೂ ಶಾಲೆಯೊಳಗೆ ಬಂದು ಹೋಗದೆ ಇರೋ ತರ ನೋಡ್ಕೊಳ್ಬೇಕು, ಮಕ್ಕಳು ಯಾರ ಜೊತೆಗೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಬೇಕು. ಶಾಲೆಯ ಆವರಣದಲ್ಲಿ ಭಾವಚಿತ್ರಗಳನ್ನು ತೆಗೆಯೋದು, ಇಂಟರ್ನೆಟ್ ಬಳಕೆಗಳನ್ನು ಕೂಡ ನಿರ್ಬಂಧಿಸಬೇಕು. ಮಕ್ಕಳಿಗೆ ಈ ತರದ ಯಾವುದೇ ಘಟನೆ ನಡೆದ್ರೆ ವರದಿ ಮಾಡೋದಕ್ಕೆ ಅವರಿಗೆ ಅವಕಾಶ ಕಲ್ಪಿಸಿಕೊಡ್ಬೇಕು. ಶಾಲೆಯಲ್ಲಿ ಒಂದು ದೂರು ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ. ಪ್ರತಿ ಶಾಲೆಯಲ್ಲಿ ಶಾಲಾ ದೂರು ಸಮಿತಿಯನ್ನ ರಚನೆ ಮಾಡಿ ಆ ದೂರು ಸಮಿತಿಗೆ ಮಕ್ಕಳ ದೂರನ್ನ ಪಡೆದುಕೊಂಡು ಯಾವುದೇ ರೀತಿಯ ಮಕ್ಕಳಿಗೆ ದೌರ್ಜನ್ಯ ಹಿಂಸೆ ಆಗ್ತಾ ಇದ್ರೆ ಅದನ್ನ ಅವರು ಪರಿಹಾರ ಮಾಡಬೇಕಾಗ್ತದೆ. ಶಾಲೆಗಳಲ್ಲಿ ಸಲಹಾ ಪೆಟ್ಟಿಗೆಯನ್ನ ಸ್ಥಾಪಿಸಿ ವಿದ್ಯಾರ್ಥಿಗಳು ಮತ್ತು ಪೋಷಕರಿಂದ ಯಾವುದೇ ರೀತಿಯ ಸಲಹೆ ಅಥವಾ ಈ ಬಗ್ಗೆ ಸುರಕ್ಷತೆಯ ಬಗ್ಗೆ ಸಲಹೆ ಅಥವಾ ದೂರನ್ನ ತೆಗೆದುಕೊಳ್ಳೋಕೆ ಅವರು ಕ್ರಮ ತಗೊಳ್ಬೇಕು. ಶಾಲೆಗಳಲ್ಲಿ ಸಲಹೆಗಾರರನ್ನ ನೇಮಿಸಿ ಅಥವಾ ಅವರು ಶಾಲೆಗೆ ಆಗಾಗ ಭೇಟಿ ನೀಡಿ ಮಕ್ಕಳಿಗೆ ಸೂಕ್ತ ಸಲಹೆಗಳನ್ನ ನೀಡುವಂತ ವ್ಯವಸ್ಥೆ ಕೂಡ ಮಾಡಬೇಕು. ಶಾಲೆಗಳಲ್ಲಿ ಅಲ್ಲದೇನೆ ಪೋಷಕರು ಕೂಡ ಹೆಚ್ಚಿನ ಜಾಗೃತಿಯನ್ನ ವಹಿಸಬೇಕಾಗತ್ತೆ. ಇದರಲ್ಲಿ ಮಕ್ಕಳು ಹೆಚ್ಚು ಸಮಸ್ಯೆಗಳನ್ನ ಅನುಭವಿಸ್ತಾ ಇರೋದು ಪೋಷಕರ ಗಮನಕ್ಕೆ ಬರೋದೇ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಮೊಬೈಲ್ ಅಡಿಕ್ಷನ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಮೊಬೈಲ್ನಲ್ಲಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಅವರು ಯಾರ ಜೊತೆ ಸಂಪರ್ಕ ಹೊಂದಿದ್ದಾರೆ ಅನ್ನೋದನ್ನ ಪೋಷಕರು ಹೆಚ್ಚು ನಿಗಾ ವಹಿಸಬೇಕು. ಶಾಲೆಗೆ ಮೊಬೈಲ್ ತಗೊಂಡು ಹೋಗದೇ ಇರೋ ರೀತಿಯಲ್ಲಿ ಶಾಲೆಯವರು ಸೂಕ್ತ ಕ್ರಮ ತಗೊಳ್ಬೇಕು. ಯಾವುದೇ ಮಗು ಶಾಲೆಗೆ ಮೊಬೈಲ್ ತರದೇ ಇರೋ ರೀತಿಯಲ್ಲಿ, ಹಾಗೆ ಮನೆಗೆ ಬಂದಾಗ ಮಕ್ಕಳು ಮೊಬೈಲ್ನಲ್ಲಿ ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಪೋಷಕರು ವಿಶೇಷವಾಗಿ ಗಮನಿಸಬೇಕಾಗ್ತದೆ. ಇತ್ತೀಚೆಗೆ ಹಲವಾರು ಸೋಷಿಯಲ್ ಮೀಡಿಯಾದ ಈಗ ಇನ್ಸ್ಟಾಗ್ರಾಮ್, ವಾಟ್ಸಪ್ ಆಗಿರಬಹುದು, ಫೇಸ್ಬುಕ್ ಆಗಿರಬಹುದು, ಈ ತರದ ಇನ್ನೂ ಹಲವಾರು ಆಪ್ಗಳಲ್ಲಿ ಮಕ್ಕಳು ತುಂಬಾ ಆಕ್ಟಿವ್ ಆಗಿ ಅವರು ಫ್ರೆಂಡ್ಸ್ ಅನ್ನ ಮಾಡ್ಕೊಳ್ಳೋದು, ಬೇರೆ ಬೇರೆ ದೂರದಲ್ಲಿರೋರನ್ನ ಫ್ರೆಂಡ್ಸ್ ಮಾಡ್ಕೊಳ್ಳೋದು, ಯಾವುದೇ ಭಾವಚಿತ್ರಗಳನ್ನ ಕಳಿಸೋದಾಗ್ಲಿ ಅವರನ್ನ ಭೇಟಿ ಮಾಡೋದಾಗ್ಲಿ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಹೆಚ್ಚು ಅಪರಾಧಗಳು ಸಂಭವಿಸ್ತಾ ಇದ್ದಾವೆ. ಮಕ್ಕಳು ಭಾವಚಿತ್ರ ಕಳಿಸಿದ್ದನ್ನ ಅವರು ಇನ್ನೊಂದು ರೀತಿಯಲ್ಲಿ ಮಾರ್ಪಾಟು ಮಾಡಿ ಅದನ್ನ ದೌರ್ಜನ್ಯಕ್ಕೆ ಒಳಪಡಿಸಿಕೊಳ್ತಾ ಇದ್ದಾರೆ. ಮಕ್ಕಳಿಗೆ ಹೆದರಿಸೋದು, ಬ್ಲಾಕ್ ಮೇಲ್ ಮಾಡೋದು, ಈ ಫೋಟೋವನ್ನ ಇನ್ಯಾರಿಗೂ ಕಳಿಸ್ತೀನಿ ಅಂತ ಹೇಳಿ ಅವರಿಂದ ತಮಗೆ ಬೇಕಾದ ಕಾರ್ಯಗಳನ್ನ ಮಾಡಿಸ್ಕೊಳ್ಳೋದಿರ್ಬೋದು. ಈ ತರದ ಹಲವಾರು ಘಟನೆಗಳನ್ನ ನಾವು ನೋಡ್ತಾ ಇದ್ದೇವೆ. ಮಕ್ಕಳು ಈ ತರದ ಬೆದರಿಕೆಗಳಿಗೆ ಹೆದರಿ ಆತ್ಮಹತ್ಯೆ ಮಾಡಿಕೊಳ್ಳೋ ಪ್ರಕರಣಗಳು ಕೂಡ ಇದಾವೆ. ಆದ್ರಿಂದಾಗಿ ಮಕ್ಕಳ ಮೇಲೆ ಪೋಷಕರು ಹಾಗೂ ಶಿಕ್ಷಕರು ಹೆಚ್ಚಿನ ಗಮನ ವಹಿಸಬೇಕು. ಮಕ್ಕಳಿಗೆ ಲೈಂಗಿಕತೆ ಬಗ್ಗೆ ವಿಶೇಷವಾದ ತರಬೇತಿ ನೀಡೋದು ಆಗಿರಬಹುದು, ಮಕ್ಕಳನ್ನ ತಮ್ಮನ್ನ ತಾವು ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು, ಯಾವ ರೀತಿಯಲ್ಲಿ ರಕ್ಷಣೆ ಮಾಡಿಕೊಳ್ಬೇಕು ಅನ್ನೋದನ್ನ ಕೂಡ ಪೋಷಕರು ಮತ್ತು ಶಿಕ್ಷಕರು ಅವರಿಗೆ ಮಾಹಿತಿ ನೀಡಿ ವಿಶೇಷ ಸಲಹೆಗಳನ್ನ ನೀಡಿ ಅವರನ್ನ ಈ ಪ್ರಕರಣಗಳಿಗೆ ತಮ್ಮನ್ನಂತ ಒಡ್ಡಿಕೊಳ್ಳದೆ ಇರೋ ರೀತಿಯಲ್ಲಿ ಅವರನ್ನ ತಯಾರು ಮಾಡಬೇಕಾಗಿದೆ. ಇತ್ತೀಚೆಗೆ ನಡೆದ ಪ್ರಕರಣಗಳಲ್ಲಿ ಮನೆಯವರಿಂದಲೇ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಮಕ್ಕಳು ಹೆಚ್ಚಾಗಿದ್ದಾರೆ, ಸಂಬಂಧಿಕರಿಂದ ಆಗಿರಬಹುದು. ರಜೆಯಲ್ಲಿ ಉತ್ತರ ಕರ್ನಾಟಕದೇ ನಾನು ವಿಶೇಷವಾಗಿ ಹೇಳಬೇಕು ಅಂತಾದ್ರೆ, ರಜೆಯಲ್ಲಿ ಊರಿಗೆ ಹೋದಾಗ ಮಕ್ಕಳ ಮೇಲೆ ದೌರ್ಜನ್ಯ ಆಗಿದೆ, ಮನೆಯಲ್ಲಿ ಇದ್ದಾಗಲೇ ಸೋದರ ಸಂಬಂಧಿಯಿಂದ ಲೈಂಗಿಕ ದೌರ್ಜನ್ಯ ಆಗಿದೆ. ಎಷ್ಟೋ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಬಾಲ ಗರ್ಭಿಣಿಯರಾಗಿದ್ದಾರೆ. ಕೆಲವು ಮಕ್ಕಳಿಗೆ ತಾವು ಗರ್ಭಿಣಿಯಾಗಿದ್ದೇವೆ ಅಂತ ತಿಳಿಯೋದೇ 4-5 ತಿಂಗಳ ನಂತರ ಆಗಿರ್ತದೆ. ಆ ಸಮಯದಲ್ಲಿ ಕಾನೂನಾತ್ಮಕವಾಗಿ ಗರ್ಭಪಾತ ಮಾಡೋದು ಕೂಡ ಅವಕಾಶ ಇಲ್ಲದೆ 18 ವರ್ಷದ ಒಳಗಿನ ಎಷ್ಟೋ ಹೆಣ್ಮಕ್ಳು ಮಕ್ಕಳಿಗೆ ಜನ್ಮ ನೀಡ್ತಾ ಇದ್ದಾರೆ. ಈಗ ಸೋಷಿಯಲ್ ಮೀಡಿಯಾದಂತಹ ಬೇರೆ ಬೇರೆ ಆಸಕ್ತಿಗೆ ಒಳಗಾಗಿ ಮಕ್ಕಳು ಯಾವುದೋ ಆಕರ್ಷಣೆಗೆ ಒಳಗಾಗಿ ಯಾವುದೋ ವಿಚಿತ್ರ ಆಸಕ್ತಿಯಿಂದ ಆಗಿರಬಹುದು ತಮ್ಮನ್ನ ತಾವು ಲೈಂಗಿಕ ಸಂಪರ್ಕಕ್ಕೆ ಒಡ್ಕೊಳ್ತಾ ಇದ್ದಾರೆ. ತಾವೇ ಇಷ್ಟಪಟ್ಟು ಹೋಗಿದ್ದೀವಿ ಅಂತಾನು ಹೇಳ್ತಾರೆ ಕೆಲವು ಮಕ್ಕಳು. ಕೆಲವರಿಗೆ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋ ಅರಿವು ಇರೋದಿಲ್ಲ, ಇದರಿಂದಾಗೋ ಪರಿಣಾಮ ಅವರಿಗೆ ಗೊತ್ತಿರೋದಿಲ್ಲ. ಹೆಚ್ಚು ಮಕ್ಕಳು ಬಾಲಗರ್ಭಿಣಿಯರಾಗಿ ಮಕ್ಕಳಿಗೆ ಜನ್ಮ ನೀಡಿದ್ದನ್ನ ನಾವು ನೋಡ್ತಾ ಇದ್ದೇವೆ. ಇದರಿಂದ ಏನೇನು ಅನಾನುಕೂಲತೆಗಳಾಗ್ತದೆ ಅಂತಾದ್ರೆ, ಮೊದಲನೇದಾಗಿ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಮಕ್ಕಳ ಭವಿಷ್ಯ ಕುಂಠಿತ ಆಗ್ತದೆ, ಅವರಿಗೆ ಮುಂದೆ ಓದೋಕೆ ಅವಕಾಶ ಆಗೋದಿಲ್ಲ, ಮತ್ತೆ ಅವರ ಆರೋಗ್ಯದ ಸ್ಥಿತಿಯಲ್ಲಿ ಹೆಚ್ಚಿನ ಪರಿಣಾಮ ಬೀಳುತ್ತೆ. ಅವರು ಸ್ವಾವಲಂಬಿಗಳಾಗಿ ಬದುಕೋದು ತುಂಬಾ ಕಷ್ಟ ಆಗತ್ತೆ ಮುಂದೆ. ಈ ಮಕ್ಕಳಿಗೆ ಹುಟ್ಟಿದ ಮಕ್ಕಳ ಭವಿಷ್ಯ ಕೂಡ ಅಂಧಕಾರದಲ್ಲಿರುತ್ತೆ. ಹೆಚ್ಚಿನ ಮಕ್ಕಳು ಈ ಬಗ್ಗೆ ವಿಶೇಷವಾಗಿ ಗಮನ ಹರಿಸಿ ಲೈಂಗಿಕ ದೌರ್ಜನ್ಯ ಅಂತ ಅವರಿಗೆ ಅರಿವು ಮೂಡಿಸಬೇಕಾಗಿದೆ. ತಮ್ಮ ಮೇಲಾಗ್ತಿರೋದು ಇದು ಯಾವುದೇ ಒಂದು ಆಸಕ್ತಿಕರ ವಿಚಾರ ಅಲ್ಲ, ಇದು ಒಂದು ದೌರ್ಜನ್ಯ ಅನ್ನೋದು ಹೆಚ್ಚು ಮಕ್ಕಳ ಅರಿವಿಗೆ ಇಲ್ಲ. ಆ ರೀತಿ ನಿಟ್ಟಿನಲ್ಲಿ ಹೆಚ್ಚು ಅರಿವನ್ನ ಮಕ್ಕಳಲ್ಲಿ ಮೂಡಿಸೋದು ತುಂಬಾ ಮುಖ್ಯವಾಗಿದೆ. ಈ ರೀತಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಮಕ್ಕಳಿಗೆ ಪುನರ್ವಸತಿ ಕೂಡ ಸರ್ಕಾರ ಕಲ್ಪಿಸುತ್ತದೆ. ಅವರ ಮನೆಯಲ್ಲಿ ಅವರಿಗೆ ಸಾಧ್ಯವಾಗೋದಿಲ್ಲ ಪೇರೆಂಟ್ಸ್ಗೆ ನೋಡ್ಕೊಳ್ಳಕ್ಕೆ, ಪೋಷಕರಿಗೆ ಸಾಧ್ಯವಾಗೋದಿಲ್ಲ ಅಂತಂದ್ರೆ ಅವರ ಚಿಕಿತ್ಸೆ ವೆಚ್ಚವನ್ನ ವಿಶೇಷವಾಗಿ ಸರ್ಕಾರ ಭರಿಸುತ್ತೆ ಮತ್ತು ಅವರಿಗೆ ಇರಲು ಸ್ಥಳಾವಕಾಶ ಕೂಡ ಮಾಡಿಕೊಡುತ್ತೆ. ವಿಶೇಷವಾಗಿ ಪೋಕ್ಸೋ ಕಾಯ್ದೆಯಲ್ಲಿ ದೌರ್ಜನ್ಯಕ್ಕೊಳಗಾದ ಮಕ್ಕಳಿಗೆ ಪರಿಹಾರವನ್ನ ಒದಗಿಸುತ್ತದೆ. ಇಂಟರಿಮ್ ಕಾಂಪನ್ಸೇಷನ್ ಅಂತ ಹೇಳಿ ತಕ್ಷಣದ ಪರಿಹಾರವಾಗಿ ಸ್ವಲ್ಪ ಹಣವನ್ನ ಬಿಡುಗಡೆ ಕೂಡ ಮಾಡುತ್ತೆ. ನಂತರದಲ್ಲಿ ಪ್ರಕರಣ ಮುಗಿದ ತಕ್ಷಣ ಮಗುವಿನ ರಿಹ್ಯಾಬಿಲಿಟೇಷನ್ಗೆ ಅಥವಾ ಪುನರ್ವಸತಿಗೆ ಏನೇನು ಅವಕಾಶ ಮಾಡಿಕೊಳ್ಬೇಕು ಅದಕ್ಕೆ ಸರ್ಕಾರದಿಂದ ಪರಿಹಾರ ಕೂಡ ಇದೆ. ಹೆಚ್ಚಿನ ಪ್ರಕರಣಗಳಲ್ಲಿ ಲೈಂಗಿಕ ದೌರ್ಜನ್ಯಕ್ಕೊಳಗಾದ ಮಗು ಏನಿರುತ್ತಲ್ಲ, ಆಕೆಗಾಗ್ಲಿ ಆಕೆಯ ಪೋಷಕರಿಗಾಗ್ಲಿ ಆರೋಪಿಗಳ ಕಡೆಯಿಂದ ಒತ್ತಡ ಇರುತ್ತೆ. ನೀವು ಈ ರೀತಿ ಸಾಕ್ಷಿ ಹೇಳಬೇಕು, ಆ ರೀತಿ ಸಾಕ್ಷಿ ಹೇಳಬೇಕು, ಈ ತರ ಪ್ರಕರಣ ನಡೆದೇ ಇಲ್ಲ ಅನ್ನೋ ತರದಲ್ಲಿ ಒತ್ತಡ ಇರುತ್ತೆ. ಅದರಿಂದನೂ ಕೂಡ ಮಕ್ಕಳನ್ನು ಮತ್ತು ಪೋಷಕರಿಗೆ ಈ ಕಾಯ್ದೆ ರಕ್ಷಣೆ ಒದಗಿಸುತ್ತದೆ. ಮಕ್ಕಳನ್ನ ಸುರಕ್ಷಿತವಾಗಿ ಪುನರ್ವಸತಿ ಕೇಂದ್ರದಲ್ಲಿ ಅವರನ್ನ ಇರಿಸಬಹುದು ಮತ್ತು ಯಾವುದೇ ರೀತಿಯಲ್ಲೂ ಆರೋಪಿಯ ಸಂಪರ್ಕಕ್ಕೆ ಅವರನ್ನ ಒಳಗೊಡಿಸಬಾರದು ಅಂತ ಹೇಳಿ, ಸಂಪರ್ಕಕ್ಕೆ ಎಡೆ ಮಾಡಿ ಕೊಡಬಾರದು ಅಂತ ಹೇಳಿ ಕಾನೂನಿನಲ್ಲಿ ತಿಳಿಸಲಾಗಿದೆ. ಮತ್ತೆ ಈ ಮಕ್ಕಳಿಗೆ ಸಪೋರ್ಟ್ ಪರ್ಸನ್ ಅಂತ ಒಬ್ಬರನ್ನ ಅಪಾಯಿಂಟ್ ಮಾಡಿ ಅವರಿಗೆ ಎಲ್ಲಾ ಹಂತದಲ್ಲೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಆಗಿರ್ಬೋದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಆಗಿರ್ಬೋದು, ಅವರಿಗೆ ಒಬ್ರು ಸಪೋರ್ಟ್ ಪರ್ಸನ್ ಅಂತ ನಾವು ನೇಮಕ ಮಾಡಿಕೊಟ್ಟಿರ್ತೇವೆ. ಅವರು ಕಾನೂನಿನ ಎಲ್ಲಾ ಆಯಾಮಗಳನ್ನ ಅವರಿಗೆ ವಿವರವಾಗಿ ತಿಳಿಸ್ತಾರೆ. ಯಾವ ಯಾವ ಹಂತದಲ್ಲಿ ಏನೇನು ಆಗ್ತದೆ, ಎಷ್ಟು ದಿನ ಪ್ರಕರಣ ನಡೀತದೆ, ಯಾವಾಗ ನ್ಯಾಯಾಲಯಕ್ಕೆ ಹೋಗ್ಬೇಕು, ನ್ಯಾಯಾಲಯದಲ್ಲಿ ಹೇಗೆ ನಡ್ಕೊಳ್ಬೇಕು, ನ್ಯಾಯಾಲಯಕ್ಕೆ ತಾನು ಏನ್ ಮಾಹಿತಿ ಕೊಡಬೇಕು, ಅಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಬಹುದು ಅನ್ನೋದಕ್ಕೆ ಮಕ್ಕಳನ್ನ ಮಾನಸಿಕವಾಗಿ ತಯಾರಿ ಮಾಡ್ತಾರೆ. ಪೋಷಕರು ಪ್ರಮುಖವಾಗಿ 15 ವರ್ಷದ ಒಳಗಿನ ಮಕ್ಕಳನ್ನ ತಮ್ಮ ಜೊತೆ ಎಲ್ಲಾದರೂ ಪ್ರವಾಸಕ್ಕೆ ಕರ್ಕೊಂಡು ಹೋದಾಗ ಆಗಿರ್ಬಹುದು, ಯಾವುದೋ ಮಾಲ್ಗಳಿಗೆ ಹೋದಾಗ ಟ್ರಯಲ್ ರೂಮ್ಗಳಲ್ಲಾಗಿರ್ಬಹುದು, ಎಲ್ಲಾದರೂ ಉಳ್ಕೊಂಡಾಗ ಲಾಡ್ಜ್ಗಳಲ್ಲಾಗಿರ್ಬಹುದು, ಅಲ್ಲಿ ತಮಗೆ ಸೂಕ್ತ ಸುರಕ್ಷತೆ ಇದೆಯಾ ಅನ್ನೋದನ್ನ ಗಮನಿಸ್ಕೊಳ್ಬೇಕು. ಯಾವುದೇ ಕ್ಯಾಮರಾಗಳಾಗ್ಲಿ ತಮ್ಮನ್ನ ಗಮನಿಸ್ತಾ ಇದೆಯೋ ಇಲ್ವೋ ಅನ್ನೋದು, ಸುರಕ್ಷಿತ ಲಾಡ್ಜ್ಗಳಲ್ಲಿ ಉಳ್ಕೊಳ್ಳೋದಾಗಿರ್ಬಹುದು, ಪ್ರವಾಸಿ ಸ್ಥಳಗಳಲ್ಲಿ ಮಕ್ಕಳನ್ನ ಆಡಕ್ ಬಿಟ್ಟಾಗ ಮತ್ತೊಂದು ಕಡೆ ಯಾರದೋ ಅಪರಿಚಿತ ವ್ಯಕ್ತಿಯಾಗ್ಲಿ ಬೇರೆ ಯಾರಾದ್ರೂ ಆಗ್ಲಿ ತಮ್ಮ ಮಕ್ಕಳ ವಿಡಿಯೋ ಫೋಟೋ ತೆಗಿತಾ ಇದ್ದಾರಾ ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಈ ತರದ ಫೋಟೋ ತೆಗೆದಿದ್ದನ್ನ ಅವರು ಮಾರ್ಪಡಿಸಿ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾರೆ. ಹೆಚ್ಚಿನ ಸುರಕ್ಷತೆಯನ್ನ ಪೋಷಕರು ಕೂಡ ವಹಿಸಿಕೊಳ್ಬೇಕಾಗಿದೆ. ಮಕ್ಕಳು ಹೇಗೆ ಈ ತರದ ಸ್ಥಳಗಳಲ್ಲಿ ಸುರಕ್ಷಿತವಾಗಿರಬೇಕು ಅನ್ನೋದನ್ನ ಅವರಿಗೆ ವಿವರವಾಗಿ ಅವರಿಗೆ ಮಾಹಿತಿ ಕೊಟ್ಟಿರಬೇಕು, ಅವರಿಗೆ ತಿಳಿಸಿ ಹೇಳಬೇಕು. ಈ ಪೋಕ್ಸೋ ಕಾಯ್ದೆ ಜಾರಿಗೆ ಬಂದು 13 ವರ್ಷಗಳು ಕಳೆದಿವೆ. ಆದರೂ ಕೂಡ ಮಕ್ಕಳ ಮೇಲೆ ಲೈಂಗಿಕ ಅಪರಾಧಗಳು ದಿನೇ ದಿನೇ ಹೆಚ್ಚುತ್ತಾ ಹೋಗ್ತಾ ಇದೆ. ಇದಕ್ಕೆ ಮೊದಲನೇ ಪರಿಹಾರ ಏನು ಅಂತ ನೋಡೋದಾದ್ರೆ, ಮಕ್ಕಳಿಗೆ ಈ ಬಗ್ಗೆ ಅರಿವು ಮೂಡಿಸೋದು ಪ್ರಮುಖವಾಗಿದೆ. ಮಕ್ಕಳ ಆಸಕ್ತಿಯನ್ನ ವಿಶೇಷವಾಗಿ ಅವರ ಓದಿನ ಕಡೆ ಮತ್ತು ಇತರೆ ಒಳ್ಳೆಯ ಹವ್ಯಾಸಗಳ ಕಡೆ ಬೆಳೆಸಬೇಕಾಗಿದೆ. ಮಕ್ಕಳನ್ನ ಮುಖ್ಯವಾಗಿ ಮೊಬೈಲಿಂದ ಅಥವಾ ಸೋಷಿಯಲ್ ಮೀಡಿಯಾಗಳಿಂದ ದೂರ ಇರಿಸೋದು ಪ್ರಮುಖವಾಗಿದೆ. ಪೋಕ್ಸೋ ಆಕ್ಟ್ನಲ್ಲಿ ತುಂಬಾ 3 ವರ್ಷದಿಂದ ಹಿಡಿದು 20 ವರ್ಷದವರೆಗೂ ಮತ್ತು ಅಜೀವ ಸೆರೆವಾಸದವರೆಗೂ ಕಠಿಣವಾದ ಶಿಕ್ಷೆಗಳಿದ್ದಾವೆ. ಈಗ ಶಿಕ್ಷೆಗಳನ್ನ ಜನಸಾಮಾನ್ಯರಿಗೆ ತಿಳಿಸಬೇಕಾಗಿದೆ. ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದ್ರೆ ತಾವು ಕಠಿಣವಾದ ಶಿಕ್ಷೆ ಎದುರಿಸಬೇಕಾಗುತ್ತದೆ ಅನ್ನೋದನ್ನ ಅವರಿಗೆ ಮನವರಿಕೆ ಮಾಡಿಕೊಳ್ಬೇಕಾಗಿದೆ. ಹೆಚ್ಚು ಜನರು ಇಷ್ಟು ಪ್ರಕರಣಗಳ ದಾಖಲಾಗಿದ್ರು ಕೂಡ ಇನ್ನೂ ಎಷ್ಟೋ ಪ್ರಕರಣಗಳು ದಾಖಲಾಗಿಲ್ಲ. ಸಮಾಜಕ್ಕೆ ಹೆದರಿಯಾಗಿರ್ಬೋದು, ತಮ್ಮ ಗೌರವಕ್ಕೆ ಹೆದರಿಯಾಗಿರ್ಬೋದು, ಜನರು ಪ್ರಕರಣವನ್ನ ದಾಖಲು ಮಾಡೋದೇ ಇಲ್ಲ. ಅಂತವರು ಹೆಚ್ಚಾಗಿ ಪ್ರಕರಣ ದಾಖಲಿಸಬೇಕು, ಮತ್ತು ಹೆಚ್ಚಾಗಿ ಮಕ್ಕಳಿಗೆ ಅರಿವು ಮೂಡಿಸಬೇಕಾಗಿದೆ. ಇತ್ತೀಚೆಗೆ 13, 14 ಮತ್ತು 18